ನಾಗೇಶ್ ರೋನದ್ ಅವರ ಸಾವಯವ ಕೃಷಿ ಅನುಭವಗಳನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಿಸಾನ್ ವಾಣಿ ರೈತರು ಕಡಿವಾಳ ಗ್ರಾಮದ ನಾಗೇಶ್ ರೋಣದ್ ಅವರು. ಇವರು ಸುಮಾರು ವರ್ಷದಿಂದ ಕೃಷಿಯನ್ನ ಮಾಡ್ತಿದ್ದಾರೆ. ಇತ್ತೀಚೆಗೆ ಹೆಚ್ಚಾಗಿ ಜೈವಿಕ ಕೃಷಿ ಅಥವಾ ಸಾವಯವ ಕೃಷಿ ಅಂತ ನಾವು ಹೇಳ್ತೀವಿ ಆ ಕಡೆ ಒಂದು ಆಸಕ್ತಿಯನ್ನ ನಾಗೇಶ್ ಅವರು ತೋರಿಸ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾಗೇಶ್ ಅವರು ಅವರ ಕೃಷಿ ಅನುಭವಗಳನ್ನ ಹಂಚ್ಕೊತಿದ್ದಾರೆ. ನಾಗೇಶ್ ಅವರೇ, ತಾವು ಶಾಲೆಯನ್ನ ಓದಿರೋದು ಎಲ್ಲಿವರೆಗೆ ಓದಿದ್ರಿ? ನಾನು SSLC ವರೆಗೆ ಓದಿನಿ ಸರ್. ನಿಮ್ದು ಮೂಲ ಮನೆತನದ ಉದ್ಯೋಗ ಕೃಷಿನ ಅಥವಾ ಬೇರೆನ? ಕೃಷಿನ ಸರ್. ಕೃಷಿ ಎಷ್ಟು ವರ್ಷದಿಂದ ಕೃಷಿ ಅನುಭವ ತಮಗೆ? ನಾವು ಸುಮಾರು ನಾನು 18 ವರ್ಷದಿಂದ ನಾನು ಇದನ್ನ ಕೃಷಿನ ಮಾಡ್ಕೊಂತ ಇದ್ದೀನಿ ಸರ್. ಈಗ ಪ್ರೈವೇಟ್ ಆಗಿ ಒಂದ್ ಸ್ವಲ್ಪ ಹಂಗ ಈಗಿನ ಕೃಷಿ ಇದಕ್ಕ ಹೊಂದಾಣಿಕೆ ಬೆಳಗಲ್ಲ ಅಂತೇಳಿ ಮತ್ತೆ ಈಗ ಲಿಂಗಸೂರಲ್ಲಿ ಒಂದು ವೀರಭದ್ರೇಶ್ವರ ಲಿಂಗಾಯತ್ ಖಾನಾವಳಿ ಅಂತ ಇಟ್ಟಿವ್ರಿ ಸರ್. ನಾವು ಖಾನಾವಳಿ ಜೊತೆ ಒಕ್ಕಲ್ತನ ಮಾಡ್ತಾ ಇದ್ದೀರಿ? ಅದ್ರ ಜೊತೆ ಒಕ್ಕಲ್ತನೂ ಮಾಡ್ತೀವಿ ಸರ್. ಏನೇನು ಭೂಮಿ ಎಷ್ಟೆಷ್ಟಿದೆ, ನೀರಾವರಿ ಅನುಕೂಲತೆ ಇದೆಯಾ, ಒಣ ಬೇಸಾಯ, ಏನೇನ್ ಬೆಳೆಗಳನ್ನ ಬೆಳಿತೀವಿ ಸ್ವಲ್ಪ ಹೇಳಿ. ಅದು 2-in-1 ಸರ್, ಅಂದ್ರೆ FIC ಕಾಲುವೆ ಇದೆ ಸರ್. ಅದು ಮರಳು ಏತ್ ನೀರಾವರಿಯಲ್ಲಿ ಬರ್ತಿದ್ವು ನಮ್ದು. ಅದು ನೀರಿನ ಅನುಕೂಲತೆನೂ ಇದ್ರಿ ಸರ್. ಆಗಸ್ಟ್ ಲಿಂದ ಹೆಚ್ಚು ಕಡಿಮೆ ಮಾರ್ಚ್ ತನ ನೀರು ಬರ್ತ ಸರ್. ಕೆನಲ್ಗಳು ಅಲ್ಲಿ ತನ ನೀರ ಸಪ್ಲೈ ಇರ್ತಾವ್ರಿ ಸರ್. ನಾವು ಈಗ 3ನೇ ವರ್ಷ ಸರ್ ಮೆಣಸಿನ ಬೆಳೆ ಹಾಕಕತ್ತಿ. ಅಂದ್ರೆ ಮೆಣಸಿನ ಬೆಳೆ ಅಷ್ಟು ಹಾಕ್ತಾ ಇರ್ತೀರಾ, ಬೇರೆ ಬೇರೆ ಬೆಳೆಗಳನ್ನ ಬೆಳಿತಾ ಇರ್ತೀರಾ? ನಾವೀಗ ಸದ್ಯಕ್ಕಂತೂ ಬರೀ ಮೆಣಸಿನ ಬೆಳೆನ ಮಾತ್ರ ಮಾಡಕತ್ತೀವಿ ಸರ್. ಮೆಣಸಿನ ಬೆಳೆ ಮಾತ್ರ? ಹೌದು ಸರ್. ಎಷ್ಟು ವರ್ಷದಿಂದ ಮೆಣಸು? ಈಗ 3 ವರ್ಷದಿಂದ ಸರ್. ಇದು ಮುಂಚಿಂತ ನಾವು ಬಾಳೆ ಮಾಡಿದ್ವಿ ಸರ್, ಬಾಳೆ ಮಾಡಿದ್ವಿ ಮತ್ತೆ ಮೆಕ್ಕೆಜೋಳ ಮಾಡಿದ್ವಿ. ಅವಾಗೂ ಮೆಣಸಿನ ಗಿಡ ಮಾಡಿದ್ವಿ. ಅವಾಗ ನೀರು ಸರಿಗೆ ಇದ್ದಿಲ್ಲ ಸರ್. ನಮ್ದು ಒಂದ್ ಸ್ವಲ್ಪ ಕ್ಲೋರೈಡ್ ಅಂಶ ನೀರ್ ಐತ್ ಸರ್, ಅದ ಹಳ್ಳದ ನೀರು. ಈಗ ಇದು ನೀರಾವರಿ ಹನಿ ನೀರಾವರಿ ಆದಾಗಲಿಂದ ಮತ್ತೆ FIC ಕಾಲುವೆ ಬಂದ ನಂತರ ಮೆಣಸಿನ ಪೀಕ್ ಮಾಡಕತ್ತಿವ್ರಿ ಸರ್. ಈಗ 2-3 ವರ್ಷದಿಂದ ಮೆಣಸಿನ ಗಿಡನ ಮಾಡಕತ್ತಿವ್ರಿ ಸರ್. ಎಷ್ಟು ಎಕರೆ ಹಾಕ್ತಾ ಇರ್ತೀರಿ ಮೆಣಸಿನಕಾಯಿಯನ್ನ ಪ್ರತಿ ವರ್ಷ? ಪ್ರತಿ ವರ್ಷ ಒಂದ್ ನಮ್ಮದು 8 ಎಕರೆ 8 ಗುಂಟೆ ಹೊಲ ರೀ ಸರ್. 8 ಎಕರೆ 8 ಗುಂಟೆ ಹೊಲದಾಗ ಅದು ಒಂದ್ 22 ಗುಂಟೆ ಇದಕ್ಕೆ ಹೋಗಿಟ್ರಿ ಸರ್ ಕಾಲುವೆಕ. ಅದ್ರಲ್ಲಿ ಉಳಿದ್ರ ಅದು 7-7.5 ಎಕರೆ ಜಮೀನ್ ಐತಿ ಸರ್. ಅದ ಅಂದ್ರ 7 ಎಕರೆದಲ್ಲಿ ಮೆಣಸಿನಕಾಯಿನ ಹಾಕ್ತಿರ್ತೀರಿ? ಹೌದ್ ಸರ್. ಹೇಗೆ ಮೆಣಸಿನಕಾಯಿನ ಹಾಕ್ಬೇಕಂತ ಯಾಕೆ ಮೆಣಸಿನಕಾಯಿ ಬಂದಿರ್ತಾವ? ಮೊದಲ ಬೇರೆ ಹತ್ತಾಗ ನೋಡಿ, ವಿಶೇಷವಾಗಿ ಒಣಗೊಂದ್ ಭಾಗದಲ್ಲೆಲ್ಲ ಕಪ್ಪು ಭೂಮಿ ಇರೋದ್ರಿಂದ ಜಾಸ್ತಿ ಬೇರೆ ಬೆಳೆಗಳನ್ನ ಬೆಳಿತಾ ಇರ್ತಾರೆ, ಕಡ್ಲೆ, ಜೋಳ, ಹತ್ತಿ. ಅವನ್ನ ಹಾಕಿರ್ತೀವ್ರಿ ಸರ. ಈಗೇನಾಗತ್ತ್ರಿ, ಕಡ್ಲೆ ಬೆಳೆನ ಸತತ್ ಮಾಡಕ್ಕೆ ಅಂತ ಹೋದ್ವಿ ಅಲ್ರಿ. ಅದ ಏನಾಗತ್ತ, 3-4 ವರ್ಷ ಸತತ್ ಒಂದೇ ಪೀಕ್ ಮಾಡೋದ್ರಿಂದ ಅದಕ್ಕ ವಿಲ್ಟ್ ಬರಕತ್ತದ ಸರ್. ಅದು ಅಂದ್ರ ನೆಟೆ ರೋಗ ಅಂತ ಬರ್ತಲ್ ಸರ. ಹೌದು, ಅದು ಅಗಿ ಸಾಯಕತ್ತಿ ಬಿಡುತ್ತೆ ಸರ್. ಅದು ನಾವು ಕಾಲುಗೈ ಮಾಡಿದ್ರಂದ್ರ ಬೆಳೆಗಳು ಬೇರೆ ಬೇರೆ ಬೆಳೆ ಬದಲಾವಣೆ ಮಾಡೋದ್ರಿಂದ ರೋಗ ಅದು ಕಡಿಮೆ ಆಗ್ತದೆ ರೋಗ. ಅದಕ್ಕ ಕಾಲುಗೈ ಅಂತಾರಲ್ಲ ಸರ್ ನಮ್ಮಲ್ಲಿ. ಹೌದು, ಅದಕ್ಕ ಬೇರೆ ಬೇರೆ ಮಾಡ್ಬೇಕಂತೇಳಿ ಬರೀ ಕಡ್ಲೆ ಹಾಕಿ ಜೋಳ ಹಾಕಿ ಹಾಕಿದ್ರ ನಮ್ಮಲ್ಲೇ ಮಲ್ಲಿಗೆ ಹೊಡಿತೀವಿ ಸರ್. ಅದು ಜೋಳದ ಬೇರಿನ ಮೇಲೆ ಮಲ್ಲಿಗೆ ಹೊಡಿತಿ ಅಂದ್ರ ಅದು ಕಾಳು ಸರಿಯಾಗಿ ಆಗಲ್ಲ. ಹೌದು, ಅದಕ್ಕ ಅದನ್ನ ಜೋಳನ ಮತ್ತೆ ಕಡ್ಲೆ ಬಿಟ್ಟಿವಿ ಸರ್. ಮತ್ತೆ 2-3 ವರ್ಷ ಚೇಂಜ್ ಮಾಡಮ್ ಅಂತೇಳಿ ಈ ಮೆಣಸಿನ ಪೀಕ್ ಹಾಕಿವ್ರಿ ಸರ್. ಈ ಮೆಣಸಿನ ಪೀಕ್ ಹಾಕಿದ್ರಿಂದ ಸ್ವಲ್ಪ ನಮಗ ಅನುಕೂಲತೆ ಆಗಿತ್ತು ಸರ್. ಹೇಗೆ ಮೆಣಸಿನಕಾಯಿ ತಳಿಯನ್ನ ಯಾವ್ದು ಉಪಯೋಗ ಮಾಡುತ್ತಾವು? ನಾನು ಫಸ್ಟ್ 1ನೇ ವರ್ಷ ಬ್ಯಾಡಗಿ ಡಬ್ಬೆ ಹಾಕಿದ್ವಿ ಸರ್. ಅಂದ್ರ ಅದನ್ನ ಬಿತ್ತಿಸಿದ್ದೀನಿ ಸರ್. ಒಂದ್ 3.5 ಎಕರೆ ಬಿತ್ತಿಸಿದ್ವಿ ಸರ್. ಕೂರಿಗೆಯಿಂದ 36 ಇಂಚಿನ ಸಾಲಿಗೆ ರೀ. ಅದಕ್ಕ ಫಸ್ಟ್ ನಾವು ಹೊಲ ಸಿದ್ಧತೆ ಮಾಡುವಾಗ ಏನ್ ಮಾಡಿದ್ವಿ ಸರ, ಒಂದ್ ಎಕರೆಕ 2-3 ಪ್ಯಾಕೆಟ್ ಅಂದ್ರ 40 ಕೆಜಿದು 3 ಪ್ಯಾಕೆಟ್ ಬೇವಿನ ಹಿಂಡಿ ಹಾಕಿದ್ವಿ ಸರ್. ಅಂದ್ರ ನೀಮ್ ಕೇಕ್ ಇಡೀ ಹೊಲಕ್ಕ ಹಾಕ್ಬಿಟ್ಟಿದ್ರಿ? ಇಡೀ ಹೊಲಕ್ಕ ಮೊದಲ ಹಾಕಿದ್ದೀನಿ ಸರ್. ಮೊದಲ ಹೇಗೆ ಅದನ್ನ ಬಿತ್ತಿಸಿದ್ರೆ ಹೇಗ್ ಮಾಡಿದ್ರಿ ಅದನ್ನ? ಅದನ್ನ ಕಲ್ಟಿವೇಟರ್ ಹೊಡೆದ್ವಿ ಸರ್ ಟ್ರ್ಯಾಕ್ಟರ್ಲೆ. ಟ್ರ್ಯಾಕ್ಟರ್ಲೆ ಕಲ್ಟಿವೇಟರ್ ಹೊಡೆದು ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತೇಳಿ ದೂದ್ ಫಾಸ್ಫೇಟ್ ಅಂತೇಳಿ ಒಂದು ಗೊಬ್ಬರ ಬರ್ತಾರ. ಹೌದು, ಬೂದಿ ಟೈಪ್ ವೈಟ್ ಬೂದಿ ಬರ್ತಾ ಸೂಪರ್ ಫಾಸ್ಫೇಟ್. ಸೂಪರ್ ಫಾಸ್ಫೇಟ್, ಸಿಂಗಲ್ ಸೂಪರ್ ಫಾಸ್ಫೇಟ್ ಸಿಂಗಲ್. ಅದನ್ನ 1 ಎಕರೆಕ 2 ಪ್ಯಾಕೆಟ್ ಸರ. ಇದನ್ನ 3 ಪ್ಯಾಕೆಟ್ ಸರ. ಅಂದ್ರ ಅದನ್ನ 1 ಕ್ವಿಂಟಲ್ ಸರ. ಇದು 120 ಕೆಜಿ ಸರ. ನಿಮ್ ಕೇಕು 120, ಇದು 100 ಕೆಜಿ ಸಿಂಗಲ್ ಸೂಪರ್ ಫಾಸ್ಫೇಟ್. 100 ಕೆಜಿ ಇದನ್ನ ಹಾಕಿ ಏನ್ ಮಾಡಿದ್ವಿ ಸರ, ಕಲ್ಟಿವೇಟರ್ ಹೊಡೆದು ಅದನ್ನ ಹಾಕಿದ್ಮೇಲೆ ಒಳ್ಳೆ ಅದನ್ನ ಅರಗಿದ್ವಿ ಸರ. ಅಂದ್ರೆ ಮಣ್ಣಲ್ಲಿ ಮುಚ್ಚದ ಸರಿಯಾಗಿ? ಮಣ್ಣಲ್ಲಿ ಮುಚ್ಚಿದ್ವಿ ಸರ್. ಅದನ್ನ ಕಲ್ಟಿವೇಟರ್ ಹೊಡೆದು ಹಾಕಿದ್ರ ಅಥವಾ ಹಾಕಿ ಕಲ್ಟಿವೇಟರ್ ಹೊಡೆದು ಆಮೇಲೆ ಹರಿದ್ರೆ ಹೇಗ್ ಮಾಡಿದ್ರಿ? ಇಲ್ಲ, ಮೊದಲು ಕಲ್ಟಿವೇಟರ್ ಹೊಡೆದು ಗೊಬ್ಬರ ಒಗದ್ವಿ ಸರ್ ಅದನ್ನ. ಒಗದ ನಂತರ ಅರಗಿದ್ವಿ ಸರ್. ಅಂದ್ರೆ ಎರಡು ನೀಮ್ ಕೇಕು ಮತ್ತು ಸಿಂಗಲ್ ಸೂಪರ್ ಫಾಸ್ಫೇಟ್ ಮಿಕ್ಸ್ ಮಾಡಿ ಹಾಕಿದ್ರೆ ಬೇರೆ ಬೇರೆ ಹಾಕಿದ್ರೆ ಅವನ? ಎರಡು ಮಿಕ್ಸ್ ಮಾಡಿ ಹಾಕಿವಿ ಸರ್. ಮಿಕ್ಸ್ ಮಾಡಿ ಹಂಗೆ ಕಲ್ಟಿವೇಟರ್ ಸಾಲಲ್ಲಿ ಕೈಯಿಂದ ಹಾಕಿಬಿಡೋದು? ಕೈಯಿಂದ ಉಜ್ಜಿವ್ರಿ ಸರ್. ಉಜ್ಜಿ ಕಸ ಮತ್ತೆ ಅದನ್ನ ಎರಡು ಬೇರೆ ಗಳೆ ಹೊಡೆದ್ವಿ ಸರ್. ಮತ್ತೆ ಕುಂಟಿ ಹೊಡೆದ್ರೆ ಕುಂಟಿ ಹಾಕಿರಿ. ಎರಡು ಬೇರೆ ಕುಂಟಿ ಹೊಡೆದ್ವಿ ಸರ್. ಕುಂಟಿ ಹೊಡೆದು ಮತ್ತೆ ಸ್ವಲ್ಪ ಕಸ ಬಂದ ನಂತರ ಮತ್ತೊಂದ್ ಸರಿ ಕುಂಟಿ ಹೊಡೆದು ಅದನ್ನ ಸರಿಯಾಗಿ ಮಣ್ಣಾಗಿಂದ ಅದಕ್ಕೆ ಬೂದ್ ಕಟ್ಟಿವ್ರಿ ಸರ್. ಯಾಕೆ ನೀಮ್ ಕೇಕು ಸಿಂಗಲ್ ಸೂಪರ್ ಫಾಸ್ಫೇಟ್ ಹಾಕ್ಬೇಕಂತ ಯಾಕೆ ಬಂತು ತಮಗೆ? ಯಾರು ತಜ್ಞರು ಹೇಳಿದ್ರ ಅಥವಾ ನೀವೇ ಹಾಕಿದ್ರ? ಇದರಿಂದ ಏನು ಪ್ರಯೋಜನ ಆಗ್ತದ ನಿಮ್ಗೆ? ತಜ್ಞರ ಅಂತಂದ್ರ ನಾವು ನಮ್ಮ ಅರುಣ್ ಸರ್ ಅಂತ ಹೇಳಿದ್ರಲ್ಲ ಸರ್, ಇಲ್ಲಿ ರಾಯಚೂರು ಅಗ್ರಿ ಯೂನಿವರ್ಸಿಟಿ ಫಾರ್ಮ್ನಾಗ ಅವರಿಂದ ಕೇಳಿದ್ವಿ ಸರ್ ಒಂದ್ಸರಿ. ಇಲ್ಲರಿ, ನೀಮ್ ಕೇಕ್ ಹಾಕೋದ್ರಿಂದ ಬೆಳೆಗಳಿಗೆ ಯಾವ್ದ ಕೀಟನಾಶಕಗಳು ನಮ್ಮ ಭೂಮಿ ಮಿತ್ರಗಳು ಉಳಿತಾವ, ಅನ್ಯ ಕೀಟಗಳು ಸಾಯ್ತಾವ, ಅದಕ್ಕೆ ನೀವು ಸ್ವಲ್ಪ ಆರ್ಗ್ಯಾನಿಕ್ ಕಡೆ ಒತ್ತು ಕೊಡ್ಬೇಕಂತ ಹೇಳಿದ್ರಿ ಅವರು. ಈ ಮುಂಚೆಕ ನಾನ್ರಿ ಸರ್ ಸುಭಾಷ್ ಪಾಳೇಕರ್ ಇದನ್ನ ಫಾಲೋ ಮಾಡ್ತಿದ್ದೀನಿ ಸರ್ ನಾನು. ಅವರ ತತ್ವಗಳನ್ನ ಕೃಷಿ ಅವ್ರ ತತ್ವಗಳನ್ನ ಅಂದ್ರ ಜೀವಾಮೃತ ಗಣ ಜೀವಾಮೃತ ಸ್ವಲ್ಪ ನನ್ನ ಕೈಲೇ ಆದಷ್ಟು ಮಾಡ್ತಿದ್ದೀನಿ ಸರ್ ನಾನು. ಮುಂಚಿತವಾಗಿ ನಾನು ಬಾಳೆ ಬೆಳೆದೀನಿ ಸರ್. ಅಂದ್ರ ಅದು ನಮ್ದು ನೀರು ಸರಿಗಿ ಇರ್ಲದಕ್ಕ ಅದು ಬಾಳೆ ಸರಿಗಿ ಬರ್ಲಿಲ್ಲ ಸರ್. ಆದ್ರ ರೇಟ್ ಅನ್ನು ಸರಿಗಿ ನಮಗ್ ಕೈಗತ್ಲಿಲ್ಲ. ಅದೇ ನೀರು ಅದಕ್ಕ ಸಿಹಿ ನೀರು ಬೇಕು ಸರ. ನಮ್ಮಲ್ಲಿರಂತದ್ದು ಫ್ಲೋರೈಡ್ ವಾಟರ್ ಇರ್ತದ್ರಿ, ಅದರಿಂದ ನಾವು ತೊಂದರೆ ಗೀಡಾಗಬಾರ್ದು ಅಂತೇಳಿ ಏನ್ ಮಾಡಿದೀವ್ರಿ, ಬಾಳ ಖರ್ಚು ಮಾಡಲಿಲ್ಲರಿ, ಅದನ್ನ ಆರ್ಗ್ಯಾನಿಕ್ ನ ಯೂಸ್ ಮಾಡಿದೀನಿ ಸರ್. ಜೀವಾಮೃತನ ಮಾಡಿ ಒಂದ್ ಬಡ್ಡಿಗೆ ಒಂದ್ ಲೀಟರ್ ಕೊಡ್ತಿದ್ದೀವ್ರಿ ಸರ್. ಟೈಪ್ ಮಾಡ್ಕೊಂತ ಬಂದಿದ್ದೀನಿ. ಅದ್ರ ಅನುಭವದ ಮೇಲೆ ಈ ಮೆಡಿಸಿನ್ ಹಿಡ್ಕೊಂಡು ಏನ್ ಮಾಡಿದೀನಿ ನಾನು, ಸ್ವಲ್ಪ ಆರ್ಗ್ಯಾನಿಕ್ ಅಥವಾ ಇಲ್ಲಿ ಉತ್ಕರ್ಷ ಕಂಪನಿಗೂ ಸಿಗುತ್ತವ್ರಿ ಸರ್. ಬೇವೇರೆ ಸಿಗುತ್ತಾ, ಬೇವೇರೆ ಬೇಸನೆ ಸಿಗುತ್ತಾ, ಮತ್ತೆ ಪೊಟ್ಯಾಸಿಯಂ ಲೆಕ್ಯಾನೆ ಸಿಗುತ್ತಾ, ಮತ್ತೆ ಮೆಟಾರೈಸಿಮ್ ಸಿಗುತ್ತಾ, ಅವು ಎಲ್ಲವೂ ಸಿಗಂತವ್ ಅದನ್ನ ಯೂಸ್ ಮಾಡ್ಕೊಂತ ಹೊಂಟಿನ್ ಸರ್ ನಾನು. ಈಗ ಸ್ವಲ್ಪ ನಮ್ ಬೆಳೆ ಉತ್ತಮ ಐತೆ ಸರ್. ಈಗ ಅಂದ್ರೆ ನೀವು ವೆರ್ಟಿಸಿಲಿಯಂ ಲೆಕ್ಯಾನಿ ಮತ್ತು ಜೈವಿಕ ಕೀಟ ಶಿಲೀಂಧ್ರ ನಾಶಕಗಳನ್ನ ಬಹಳಷ್ಟು, ಟ್ರೈಕೋಡರ್ಮ ಇರ್ಬೋದು, ಬೇವೇರಿಯ ಬೆಸಿಯಾನ ಇರ್ಬೋದು, ಎಷ್ಟು ವರ್ಷದಿಂದ ಉಪಯೋಗ ಮಾಡ್ತಾ ಇದ್ದೀರಿ ಇವನ್ನೆಲ್ಲ? ಇವನ್ನ ಸರ್ವೇ ಸಾಮಾನ್ಯ ನಾನು ಯಾವಾಗ ಹಾಕಿದ್ರು ಇದನ್ನ ಯೂಸ್ ಮಾಡೇ ಮಾಡ್ತೇನೆ ಸರ್. ಹೇಗೆ ಇವನ್ನ ಉಪಯೋಗ ಮಾಡ್ತೀರಿ ಸ್ವಲ್ಪ ಹೇಳಿ? ಯಾವ್ಯಾವನ್ನ ಯದಕ್ಕಾಗಿ ಉಪಯೋಗ ಮಾಡ್ತೀರಿ, ಹೇಗೆ ಬಳಸ್ತಾ ಇದ್ದೀರಿ ಸ್ವಲ್ಪ ಹೇಳಿ? ಬೇವೇರಿಯ ಬೆಸಿಯಾನ ಅಂತ ಹೇಳಿ ಸ್ವಲ್ಪ ಸರ್. ಇದನ್ನ ಫಸ್ಟ್ ನಾನು ಈಗ ಹತ್ತು ಹೊತ್ತಿನಾಗಂತರೂ ಇನ್ನ ನೀಮ್ ಕೇಕ್ ಮತ್ತೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಹಾಕಿದ್ ಸರ್. ಹಾಕ್ತಾರೆ? ಹೌದು, ಹಾಕಿದ್ದೀನ್ರಿ. ನೆಕ್ಸ್ಟ್ ಒಂದು 15-20 ದಿನ ಬಿಟ್ಟಿನ್ರಿ. ಒಂದ್ ಸರಿ ಎಣ್ಣೆ ಹೊಡಿಬೇಕಾತಲ್ ಸರ್ ನಾನು. ಅದು ಮೈಟ್ಸ್ ತ್ರಿಪ್ಸ್ ಸಲಾಗ್ರಿ, ಮೆಣಸಿನ ಗಿಡಗಳಿಗೆ ಮತ್ತೆ ಮೆಣಸಿನ ಗಿಡಕ್ಕರಿ, ಮತ್ತೆ ಇನ್ನೊಂದು ಅದು ಮಳೆಗಳು ಹೆಚ್ಚಾಗ್ಬಿಟ್ಟು ಸರ್ ಈ ವರ್ಷ. ಹೌದು, ಅದಕ್ಕೆ ಏನ್ ಮಾಡಿದೀವ್ರಿ, ಟ್ರೈಕೋಡ್ರಮ ಮತ್ತೆ ವರ್ಟಿಸಿಲಿಯಂ ಲೆಕ್ಯಾನಿ ಅಂತ ಬರ್ತಲ್ರಿ, ಟ್ರೈಕೋಡ್ರಮ ವೆರೈಡಿ ಅಂತ ಬರ್ತ್ರಿ. ಆ ಟ್ರೈಕೋಡ್ರಮ ವೆರೈಡಿ ಮತ್ತು ಇದನ್ನ ವರ್ಟಿಸಿಲಿಯಂ ಲೆಕ್ಯಾನಿ ಅನ್ರಿ, ಒಂದ್ ಎಕರೆಕ್ಕ ಒಂದೊಂದ್ ಕೆಜಿ ಹಂಗ್ರಿ. ಅಂದ್ರ ಅದನ್ನ ಲಿಕ್ವಿಡ್ ಸಿಗತ್ರಿ ಸರ್, ಪ್ಲಸ್ ಅಗ್ರಿ ಯೂನಿವರ್ಸಿಟಿಯಾಗ ಇದು ಪೌಡರ್ ರೂಪದೊಳಗೆ ಸಿಗುತ್ತೆ ಸರ್. ಆನ್ಲೈನ್ ದೊಳಗೆ ತರಿಸಿದ್ರೆ ಲಿಕ್ವಿಡ್ ರೂಪ ಸಿಗುತ್ತೆ ಸರ್. ಇದನ್ನ ನಾನು ಲಿಕ್ವಿಡ್ ತಗೊಂಡಿನಿ ಸರ, ಪೌಡರ್ ತಗೊಂಡಿನಿ ಸರ್. ಈ ವರ್ಟಿಸಿಯಂ ಲೆಕ್ಯಾನಿ ಲಿಕ್ವಿಡ್ ಸಿಗುತ್ತೆ ನಿಮಗೆ? ಹೌದು ಸರ್. ಮತ್ತೆ ಟ್ರೈಕೋಡರ್ಮಾ ಲಿಕ್ವಿಡ್ ಸಿಗತ್ತ? ಅದು ಲಿಕ್ವಿಡ್ ರೂಪದೊಳಗ ಸಿಗುತ್ತೆ ಸರ್. ನಾನು ಫಸ್ಟ್ ರೀ ಸರ ವರ್ಟಿಸಿಲಿಯಂ ಲೆಕ್ಯಾನೆ ಮತ್ತು ಟ್ರೈಕೋಡ್ರಮ. ಆ ಟ್ರೈಕೋಡ್ರಮ ವರ್ಟಿಸಿಲಿಯಂ ಲೆಕ್ಯಾನೆ ಯಾಕೆ ಹಾಕಿದ್ದೆ ಅಂದ್ರೆ ಸರ, ವರ್ಟಿಸಿಲಿಯಂ ಲೆಕ್ಯಾನೆ ಒಳಮುಟ್ರಿ ಮತ್ತು ಹೊರಮುಟ್ರಿ ಎರಡೂ ತೆಗಿತೈತೆ. ಅದು ವರ್ಟಿಸಿಲಿಯಂ ಲೆಕ್ಯಾನಿ ಅದು ಒಳಮುಟ್ರಿ ಮತ್ತು ಹೊರಮುಟ್ರಿ ಅದು ಎರಡನ್ನು ವರ್ಕ್ ಮಾಡತ್ರಿ ಸರ್. ಅದು ಆದ್ರೆ ಇದು ಟ್ರೈಕೋಡ್ರಮ ಬೀಳರ್ಕೊಳ್ಳೆ ರೋಗ ಮತ್ತೆ ಬೂದ್ ರೋಗ. ಮುಂದಿನ ದಿನಮಾನದಲ್ಲಿ ಬೂದ್ ರೋಗ ಬರಬಾರ್ದಂದ್ರ ಟ್ರೈಕೋಡ್ರಮ ಕಡ್ಡಾಯವಾಗಿ ಹೊಡಿಬೇಕು ಸರ್. ನೀವು ಟ್ರೈಕೋಡ್ರಮ ಲಿಕ್ವಿಡ್ ಅನ್ನ ಸ್ಪ್ರೇ ಮಾಡಿದ್ರೆ ಗಿಡಗಳಿಗೆ? ಇಲ್ಲ ಸರ್, ಈ ಟ್ರೈಕೋಡ್ರಮ ಮತ್ತೆ ವರ್ಟಿಸಿಲಿಯಂ ಲೆಕ್ಯಾನೆ ರಾಯಚೂರು ಅಗ್ರಿ ಯೂನಿವರ್ಸಿಟಿ ನಮ್ ಸರ್ ಕೊಟ್ಟಿದ್ರಲ್ಲ ಅವನ್ನ ಯೂಸ್ ಮಾಡಿನಿ ಸರ್. ಯೂಸ್ ಮಾಡಿದ್ರಿ? ಈಗ ಮೊನ್ನೆ ಬೇವೇರೆ ಬೆಸಿನ ಹೊಡೆದಿನಿ ಸರ್. ನೆಕ್ಸ್ಟ್ ಟೈಮ್ ಬೇರೆ ಬೆಸಿನ ಪೌಡರ್ ಇದ್ದದನ್ನ ಹೇಗೆ ಅದನ್ನ ನೀರಲ್ಲಿ ಕಲಸಿ ಹೊಡಿತಿದ್ರ ಹೇಗೆ? ಬೇರೆ ಬೆಸಿನ ಸೇಮ್ ಟು ಸೇಮ್ ಸರ್. ಯಾವ ರೀತಿ ಇದನ್ನ ಈಗ ನಮ್ದು ಒಂದ್ ಟಾಕಿ 10 ಗನ್ ಪಂಪ್ ಆಗಂಗ್ರಿ, ಒಂದ್ ಬಕೆಟಿನ ಒಳಗ್ ಕಲಸ್ತೀವ್ರಿ ಸರ್ ನಾವು ಅದನ್ನ. ಅದನ್ನ ಬೇರೆ ಬೆಸಿನ್ ಆಗ್ಲಿ ಟ್ರೈಕೋಡ್ರಮ್ ಆಗ್ಲಿ ಒಟ್ಟ ಇವು ಆರ್ಗ್ಯಾನಿಕ್ ಏನದವ್ ಸರ್, ಇವು ಜೈವಿಕ ಶಿಲೀಂಧ್ರ ನಾಶಕ ಇವಿ ಏನದವ್ರಿ ಸರ್ ಗೊಬ್ಬರಗಳು, ಇವನ್ ಹೊಡಿಬೇಕಂದ್ರ ಬಿಫೋರ್ ನಾವು ನೆರಳಿನಲ್ಲೇ ಇಡಬೇಕು ಸರ್ ಇವನ್ನ. ಅಂದ್ರ ಬಿಸಿಲಲ್ಲಿ ಸಂಗ್ರಹ ಮಾಡಿ ಇಡಬಾರ್ದು ಇವನ್ನೆಲ್ಲ? ಬಿಸಿಲಿನಾಗ ಇಟ್ರಂದ್ರ ಅದು ನಾವ್ ಮಾಡಿದ್ರು ಮಾಡ್ಲಾರ್ದಂಗ ಸರ್ ಅದು. ಯಾಕಂದ್ರ ಇದು ನಾವು ಜೈವಿಕ ಉತ್ಕರ್ಷಗಳನ್ನ ಮಾಡ್ಬೇಕು, ಭೂಮಿನ ಡಿಪಾಸಿಟ್ ಮಾಡ್ಬೇಕು ಸರ್ ನಾವು. ಹೌದು, ಆ ರಿಸರ್ವೇಶನ್ ಕೇಳಿಸ್ಬೇಕಂದ್ರ ಮತ್ತೆ ಆ ಹಾಕದ್ ಬಿಟ್ರು ಆಟ ಮಾಡದೇ ಇದ್ರು ಅಷ್ಟೇ ಅಲ್ರಿ ಸರ್. ಸುಮ್ನೆ ಹಂಗೆ ಸೈಲೆಂಟ್ ಆಗಿ ಬಿಟ್ಬಿಟ್ಟು ಭೂಮಿ ತಂತ್ರಜ್ಞಾನ ಸುಧಾರಣೆ ಆಕತ್ತದ. ಈಗ ಏನಾಗತ್ರಿ ಸರ, ನಾವು ಅದನ್ನ ತಂಪಾದ ವಾತಾವರಣದಾಗನ ಹೊಡಿಬೇಕ್ರಿ. ತಂಪಾದ ವಾತಾವರಣ ಅಂತಂದ್ರ ಮುಂಜಾನೆ 6 ಗಂಟೆಯಿಂದ 10 ಗಂಟೆ ಒಳಗ್ರಿ. ಅಂದ್ರೆ ಜೈವಿಕ ಶಿಲೀಂಧ್ರ ನಾಶಕಗಳನ್ನ ಈ ಒಂದು ಆದಷ್ಟು ನಾವು ಮುಂಜಾನೆ ತಂಪತ್ನಾಗ ಸಿಂಪರಣೆ ಮಾಡ್ಬೇಕು ಎಲ್ಲ ಗಿಡಗಳಿಗೆ. ಹೌದು ಸರ್. ಹ್ಮ್, ಅದು ಅಕಸ್ಮಾತ್ ಮೋಡ ಕವಿದ ವಾತಾವರಣ ಇತ್ತು, ಫುಲ್ ತಂಪಾದ ವಾತಾವರಣ ಇತ್ತು ಅಂದ್ರ ನೀವು ಯಾವಾಗಾದ್ರೂ ಹೊಡೆದ್ರೆ ನಡೀತೀವಿ ಸರ್. ಹ್ಮ್, ಮೋಡ ಕವಿದ ವಾತಾವರಣ ಇತ್ತು, ಬಿಸಿಲಿನ ಟೆಂಪರೇಚರ್ ಕಡಿಮೆ ಇತ್ತು ಅಂದ್ರ ಕಡಿಮೆ ಇದ್ದಾಗ ಏಕ್ ಹೊಡೆದ್ರೆ ನಡೀತೀವಿ ಸರ್. ಇರ್ಲಿಲ್ಲ ಅಂದ್ರ ಎಲ್ಲದಕ್ಕಿಂತ ಬೆಸ್ಟ್ ಅಂದ್ರ ಸರ್ 4 ಹೊಡೆಯೋದ್ ಬೆಸ್ಟ್ ಸಾಯಂಕಾಲ. ಹ್ಮ್, 4 to 7 ಗಂಟೆ ವರೆಗೆ ನಾವು ಹೊಡೆದ್ಬಿಟ್ರೆ ಸರ್ ಎಣ್ಣೆಗಳನ್ನ, ಅದು ಏನಾಗತ್ರಿ ಇಡೀ ರಾತ್ರಿ ಎಲ್ಲ 12-14 ದ್ವಿಗುಣ ಆಗ್ಬಿಡುತ್ತೆ ಸರ್. ಮಲ್ಟಿಪ್ಲೈ ಭೂಮಿಯಲ್ಲಿ ಮಲ್ಟಿಪ್ಲೈ ಆಗತ್ತ, ಅದು ಮಲ್ಟಿಪ್ಲೈ ಆಗತ್ತೆ ಸರ್. ಈಗ ಬೆವೇರಿಯ ಬೈಸಿಯನ ಏನು ಹತೋಟಿ ಮಾಡದ ನಿಮ್ಗೆ ಅದು ಸಿಂಪರಣೆ ಮಾಡೋದ್ರೆ ಜೈವಿಕ ಒಂದು ಶಿಲೀಂಧ್ರ ಕೀಟನಾಶಕ ಇದು ಎಲ್ಲ ಸರ್ ಅದು ಮುಟ್ಟು ರೋಗ ತೆಗಿತೈತ್ರಿ. ಹ್ಮ್, ಥ್ರಿಪ್ಸ್ ವೈಟ್ ಥ್ರಿಪ್ಸ್ ಈ ಸದ್ಯಕ್ಕೆ ಬಂದಿರಂತ ಆಟಮ ಇದು ಒಂದು ನಮಗ ಭಯಂಕರ ತೆಲ್ಲುವಾಗಿತ್ರಿ. ರಾಯಚೂರು ಡಿಸ್ಟಿಕ್ ಮತ್ತೆ ನಮ್ ಬಾಗಲಕೋಟೆ ಡಿಸ್ಟಿಕ್ ಇರಿ ಕರಿ ಥ್ರಿಪ್ಸ್ ಅಂತ ಬಂದೈತ್ರಿ. ಅದು ಕರಿ ನುಸಿ ಅಂತೀವಲ್ಲ, ಕರಿ ನುಸಿಗ್ರಿ ಮೆಣಸಿನಕಾಯಿ ಬೆಳೆಯಲ್ಲಿ. ಆ ಮೆಣಸಿನಕಾಯಿ ಬೆಳೆಗೆ ಅದು ಬಾಳ ಎತ್ತಿದ ಕೈ ಅಂತೇಳಿ ಈ ನಮ್ಮ ಅಗ್ರಿ ಯೂನಿವರ್ಸಿಟಿ ಅವ್ರು ಬಾಳ ಅದನ್ನ ರೈತರ ಬಗ್ಗೆ ಬಾಳ ಕಾಳಜಿ ತಗೊಂಡು ಬಾಳ ಅಂದ್ರ ಬಾಳ ಇದನ್ನ ಮಾಡಕತ್ತಾರ ಸರ್ ನಮ್ಮ ಅರುಣ್ ಸರ್ ಅವರು. ಈಗ ಕರಿ ಜಿಗಿ ಅಥವಾ ಕರಿದು ಏನು ಬಂದಿದೆ ಮೈಟ್ ಇದು ಮೆಣಸಿನಕಾಯಿಯಲ್ಲಿ, ಇದಕ್ಕೆ ಏನು ಸಿಂಪರಣೆ ಮಾಡ್ತಾರೆ ಜೈವಿಕವಾಗಿ ತಾವು? ಕರೆದು ಈ ಸದ್ಯಕ್ಕಂತೂ ಬರಗಿಲ್ಲ ಸರ್. ಅದ ಕರೆ ಯಾಕೆ ಬರ್ತಂದ್ರದ್ರಿ, ನಾವು ಈ ಭೂಮಿ ಒಳಗ ಬೆಲ್ಲದ ಅಂಶ ಮತ್ತೆ ಸಕ್ಕರೆ ಅಂಶ ಹೆಚ್ಚಾದ್ರೆ ಮಾತ್ರ ಎಲೆಗಳ ಮೇಲೆ ಕರಿ ಜಿಗಿ ಬರ್ತ. ಬೇವಿನಿಂಡಿ ಕನ್ವರ್ಟ್ ಆಗಿ ನೈಟ್ರೋಜನ್ ಆಗತ್ ಸರ್. ಬೇವಿನಿಂಡಿ ಹಾಕೋದ್ರಿಂದ ಬೇವಿನಿಂಡಿ ನೈಟ್ರೋಜನ್ ಆಗತ್ತ. ಹೌದು, ಈ ಸದ್ಯಕ್ಕಿರಂತ ಸರ್ಕಾರಿ ಗೊಬ್ಬರ ಅಂತೇಳಿ ಅಂತೀವಲ್ಲ ಸರ್ ನಾವು ಯೂರಿಯಾ. ಆ ಯೂರಿಯಾ ಬೆಳಿತೈತಿ ಅಂತ ಅತಿ ಹೆಚ್ಚು ಯೂರಿಯಾ ಹಾಕಿದ್ರ ನೈಟ್ರೋಜನ್ ಹೋಗಿ ಅದು ಸಕ್ಕರೆ ಕಂಟೆಂಟ್ ಆಗುತ್ತೆ, ಶುಗರ್ ಕಂಟೆಂಟ್ ಆಗುತ್ತೆ. ಅದು ಸಕ್ಕರೆ ಅಂಶ ಆಗೋದ್ರಿಂದ ಕರಿಜಿಗೆ ಬರ್ತಾರ. ಕರಿಜಿಗೆ ಬರ್ತದ. ಅವಕ್ಕೆಲ್ಲ ಮತ್ತೆ ಮುಂದೆ ಊರು ತೆಗ್ದಾರ ಸರ್ ಮೆಟಾರೈಸಿಮ್ ಮತ್ತೆ ನೆಮೋರಿ ಅರಿಲೆ ಇಂತವೆಲ್ಲ ಜೈವಿಕ ಶಿಲೀಂಧ್ರ ಅದಾವ ಸರ್ ಅದಕ್ಕೂ ಅದಕ್ಕೋದಾವೆ. ಆದ್ರಿಂದ ಆದ್ರೆ ಅದನ್ನ ಇನ್ನ ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡಿಲ್ಲ ಸರ್. ಅದನ್ನ ಯೂಸ್ ಮಾಡಿದ ನಂತರ ಗೊತ್ತಾಗುತ್ತೆ ಸರ್. ಅದ ಈಗ ಸದ್ಯ ನೀವು ಯಾವ್ಯಾವ ಜೈವಿಕ ಸಿಲಿಂಡರ್ ನಾಶಕಗಳನ್ನ ಉಪಯೋಗ ಮಾಡ್ತಾ ಇದ್ದೀರಿ? ಈ ಸದ್ಯಕ್ಕೆ ನಾವು ಟ್ರೈಕೋಡರ್ಮಾ ಪಲ್ಟಿಸಿಲಿಯಂ ಲೇಖೆನೆ, ಈ ಬೇವರೆ ಬೆಸಿನು ಮತ್ತೆ ಮೆಟಾರೈಸಿಮ್, ಇದು PBS KBS ಅಂತ ಬರ್ತಾವ ಸರ್. ಇನ್ನೊಂದು ಏನಂದ್ರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ PBS ಫಾಸ್ಫರ್ ಸಾಲಬಿಲೈಸನ್ ಬ್ಯಾಕ್ಟೀರಿಯಾ ಅಂತೇಳಿ PSB ಅದರಿ PSB ಅದು ಸಹಿತ ಆನ್ಲೈನ್ ರೂಪದೊಳಗೆ ತರಿಸಿನ ಸರ್ ಅದನ್ನ. PSB ಅಂತ ಬರ್ತ ಸರ್ ಅದ. ಹೌದು, ಉತ್ಕರ್ಷ ಕಂಪನಿದ ತರಿಸಿನ್ರಿ ಸರ್. ಸೊ ಬಹಳಷ್ಟು ನೀವು ಜೈವಿಕ ಗೊಬ್ಬರಗಳನ್ನ ಜೈವಿಕ ಶಿಲೀಂಧ್ರ ಕೀಟನಾಶಕಗಳನ್ನ ಬಹಳಷ್ಟು 2-3 ವರ್ಷದಿಂದ ಉಪಯೋಗ ಮಾಡ್ತಾ ಇದ್ದೀರಿ? ಅದನ್ನ ಸಮ್ ಪರ್ಸೆಂಟ್ ಯೂಸ್ ಮಾಡಿದ್ವಿ, ಈ ಸರ ಮಾತ್ರ 100% ಯೂಸ್ ಮಾಡ್ಬೇಕಂತ ಒಂದ್ ನಿರ್ಧಾರ ಮಾಡಿದ್ ನೋಡಿ ಸರ್. ಅಂದ್ರೆ ಈ ಸಲ ಏನು ಕೆಮಿಕಲ್ ಸಿಂಪರಣೆ ಮಾಡಬಾರ್ದು ಅಂತ ಮಾಡಿದಿರಿ ಅಂತ? ಈ ತರ ಇಲ್ಲಿವರೆಗಿನೂ ಒಟ್ಟ ಈ ಸದ್ಯಕ್ಕೆ ನನ್ನ ಅಂತಕ್ಕಿರಂತವು ಒಂದ್ 5-6 ಡೋಸ್ ಎಣ್ಣೆ ಅದಾವ್ ಸರ್ ಈ ಸದ್ಯಕ್ಕ. ಆ 5-6 ಡೋಸ್ ಎಣ್ಣೆ ಒಳಗೂ ಒಂದು ನಾನು ಇನ್ನ ಇವರೆಗಿನ ಹಾಕಿಲ್ಲ ಸರ್. ಈ ಸದ್ಯಕ್ಕೇನ ರಾಯಚೂರು ಅಗ್ರಿ ಯೂನಿವರ್ಸಿಟಿ ಅವ್ರು ಕೊಟ್ಟು ಮತ್ತೆ ನಾ ಆನ್ಲೈನ್ ನಾಗ ತರಿಸಿದ್ರು ಬಯೋ ಫೆಕ್ಟಿಸೈಡ್ಸ್ ತರಿಸಿನ್ ಸರ್. ಎಲ್ಲ ಸಾವಯವ ರೀತಿ ಒಳಗನ ತಾವು ಜೈವಿಕ ಗೊಬ್ಬರಗಳು ತರಿಸಿ ಉಪಯೋಗ ಮಾಡಕತ್ತೀನಿ ಸರ್. ಹೇಗ ಅನಿಸ್ತದೆ ನಿಮ್ಗೆ ಎಲ್ಲ ಜೈವಿಕ ಕೀಟನಾಶಕ ಜೈವಿಕ ರೋಗ ನಾಶಕಗಳನ್ನ ಜೈವಿಕ ಶಿಲೀಂಧ್ರ ನಾಶಕಗಳನ್ನ ಬಳಸೋದ್ರಿಂದ ನಿಮ್ಗೆ ಸ್ವಸ್ಥ ಅನಿಸ್ತದಾಗ ಒಕ್ಕಲ್ತನ ಮಾಡೋದು ಬಹಳ ಉಳಿತಾಯ ಆಗತ್ತ? ಇದು ಸರ ತಿಳಿದು ಮಾಡಿದ್ಯಾವಾಗ ಏನಂತಾರಲ್ರಿ, ತಿಳಿದು ನೋಡಿದ್ರ ತಿಳಿದು ಮಾಡಿದ್ರ ಇದ್ರಾಗ ಎಲ್ಲಾ ಅನುಭವದಕ್ಕಿಂತ ಇದು ಬಹಳ ಶ್ರೇಷ್ಠ ಸರ. ಯಾಕಂದ್ರ ಈಗಿನ ಜೀವನ ಪ್ರಕಾರ ನಾವು ಹಲವಾರು ವಿಷ ಪದಾರ್ಥಗಳನ್ನು ಹೊಲದಾಗ ಸಿಂಪರಣೆ ಮಾಡೋದ್ರಿಂದ ಭೂಮಿ ಮಿತ್ರ ಕೀಟಗಳು ಸಾಯ್ತೇವ ಸರ್. ಹೌದು, ಅದಕ್ಕೆ ಮಿತ್ರ ಕೀಟಗಳು ಸಾಯ್ತೇವ, ಅದಕ್ಕೆ ನಾವ್ ಏನ್ ಮಾಡ್ಬೇಕಾಯ್ತ್ರಿ ಈಗ ಅದನ್ನ ಉಳಿಸ್ಬೇಕಂದ್ರಿ ಈ ಪರಿಸರನ. ನಾವ್ ಎಷ್ಟತ್ತಿದ್ರು ಈಗ ಅದನ್ನ ಎಷ್ಟತ್ತಿದ್ರು ನಾವು ಭೂಮಿನ ರಿಜರ್ವ್ ಮಾಡ್ಬೇಕಂದ್ರ ಮುಂದಿನ ಪಾಳಿಗೆ ಬಿಟ್ಟು ಹೋಗ್ಬೇಕಂದ್ರ ಅದನ್ನ ದಯಮಾಡಿ ನಾವು ಮಾಡ್ಲೇಬೇಕು ಸರ್. ಸರ್ ಈ ರಾಸಾಯನಿಕ ಗೊಬ್ಬರ ಮತ್ತೆ ಅದ್ರ ಬದಲಾಗಿ ಏನ್ ಹಾಕ್ತಿರ್ತಾವ ಭೂಮಿಗೆ? ಭೂಮಿ ಶಕ್ತಿ ಬೇಕಲ್ಲ, ಭೂಮಿಗೆ ಶಕ್ತಿ ಬೇಕು ನೀವು ಬೆಳೆ ಬೆಳಿಲೇಕ, ಅದಕ್ಕೇನ್ ಹಾಕ್ತೀರಿ? ಅದಲ್ಲ ಸರ್ PBS KBS ಏನಾಗ್ಯಾವ ಅವನೇ ಹಾಕ್ತೀರಿ? ಹಾ ಅವ್ ನೋಡಿ ಬರ್ತೀರಿ ಅವ್ ಅಲ್ರಿ, ಲೀಫ್ ಎನರ್ಜಿ ಅಲ್ರಿ ಸರ್. ಈ ಬೆಳೆಗಳ ಬೇರ್ಗಳ ಸಂಖ್ಯೆ ಅರ್ಥದಾಗ ಎಲೆಗಳ ಸಂಖ್ಯೆ, ಎಲೆ ಉತ್ಕೃಷ್ಟ ಬರ್ತಾವ ಅಲ್ಲ, ಮೇಲ್ಗಡೆಯಿಂದನು ಕೊಡುದಾಯ್ತು, ಮತ್ತೆ ಕೆಳಗಡೆಯಿಂದನು ಬೇಕಲ್ಲ, ಬೇರ್ ಮುಖಾಂತರನು ಬರ್ಬೇಕು ಅದಕ್ಕೆ ಪೋಷಕಾಂಶಗಳು. ವರ್ಮಿ ಕಾಂಪೋಸ್ಟ್, ವರ್ಮಿ ಕಾಂಪೋಸ್ಟ್ ಹಾಕ್ಬೇಕು ಸ್ವಲ್ಪ ಪರ್ಸೆಂಟ್ ಅದನ್ನ ಹಾಕ್ಬೇಕು. ಇಷ್ಟು ಜನ ವಿಷ ಕೊಂಡು ಬಿಟ್ಟಿವಿ ಸರ್, ಆಮೇಲೆ ಒಳಗೆ ಮಣ್ಣಂದ್ರೆ ಆಗುದಿಲ್ಲ ಅದು. ಈಗ ಒಟ್ಟಾರೆ ತಾವು ಸಾವಯವ ರೀತಿಯೊಳಗ ಜೈವಿಕ ಕೀಟನಾಶಕ ಶಿಲೀಂಧ್ರನಾಶಕಗಳನ್ನ ಉಪಯೋಗ ಮಾಡಿ ಒಕ್ಕಲತನ ಮಾಡ್ತಾ ಇದ್ದೀರಿ, ಹೇಗ ಅನಿಸ್ತದೆ ನಿಮಗೆ? ನಿಮ್ಮ ನೋಡ್ಬಿಟ್ಟು ಸುತ್ತಮುತ್ತ ರೈತರು ನಿಮ್ಮ ಅನುಭವಗಳನ್ನ ತಗೊಂಡು ಯಾರಾದ್ರೂ ಪಾಲನೆ ಮಾಡ್ಲಿಕ್ಕೆ ಮುಂದ್ ಬರ್ತಾ ಇದ್ದಾರ? ಹೋದ ವರ್ಷ ಸರ್ ಆರ್ಗ್ಯಾನಿಕ್ ಯೂಸ್ ಮಾಡಿ ನಾನು ಸ್ವಲ್ಪ ಬೆಳೆ ಚೆನ್ನಾಗಿ ತಕೊಂಡಿನಿ ಸರ್. ಅಂದ್ರ ಇದು ಪ್ಲಾಂಟಿಕ್ ಅಂತ ಬರ್ತೀರಿ ಸರ್, ಒಂದು ಆರ್ಗ್ಯಾನಿಕ್ ಆ ಪ್ಲಾಂಟಿಕ್ ಔಷಧನ ಹೊಡೆದೇನ್ರಿ ನಾನು. ಕೆಳಗಡೆ ದೇವನಿಂಡಿ ಮತ್ತೆ ಇವನು ರಾಸಾಯನಿಕನು ಹಾಕಿನ್ರಿ. ಹಾಕಿರಿ? ಹಾ ರಾಸಾಯನಿಕನು ಹಾಕಿನ್ರಿ ಸ್ವಲ್ಪ ಮಟ್ಟಿಗೆ. ದೇವನಿಂಡಿ ಮಾತ್ರ ಕೈ ಬಿಟ್ಟಿಲ್ಲ ಸರ್ ಅದನ್ನ. ಸ್ವಲ್ಪ ಮಾಡಿನ್ರಿ, ಇದು ಸ್ವಲ್ಪ ಮಾಡಿನ್ರಿ. ಡಿಎಪಿ, ಯೂರಿಯಾ, ಪೊಟ್ಯಾಶ್ ಇಂತವೆಲ್ಲ ಹಾಕಿಂತ ಬಂದ್ಬಿಟ್ಟಿವ್ರಿ, ಅಡಾಪ್ಟ್ ಆಗಿಬಿಟ್ಟೈತೆ ಅದ್ರ ಜಮೀನು. ಹೌದು, ಅದನ್ನ ಬಿಡಿಸ್ಬೇಕಂದ್ರೆ ಈಗ ಏನ್ ಮಾಡ್ಬೇಕ್ರಿ? ನಾವು ವರ್ಮಿ ಕಾಂಪೋಸ್ಟ್ ಸ್ವಲ್ಪ ಹಾಕ್ಬೇಕ್ರಿ, ಎರೆ ಎರೆ ಜಲ್ಲು ಅವನ್ನ ಮಿಕ್ಸ್ ಮಾಡಿ ಬಾಯ್ ಮಾಡಿ ಭೂಮಿನ ಹತೋಟಿಗೆ ತರ್ಬೇಕಾಯ್ತು ಸರ್. ಅದು ಒಟ್ಟು ಭೂಮಿಗೆ ಮೊದಲಿನ ಸ್ಥಿತಿಗೆ ತರ್ಬೇಕದ ನಾವೀಗ. ಹಾ ತರಬೇಕ್ರಿ, ತಂದ ತರತೀವ್ರಿ ಅದನ್ನ. ಅದಕ್ಕ ನಾವು ಜನರಿಗೆ ಹೇಳ್ತೀವ್ರಿ ಸರ್. ಅಲ್ಲ ಕಷ್ಟ ಪಡ್ಬೇಕಲ್ಲ ಸ್ವಲ್ಪ, ಇದಕ್ಕೆ ಪಾ ಪರಿಶ್ರಮ ಇದೆ. ಪರಿಶ್ರಮ ಪಾಳೈತ್ರಿ ಸರ್, ಪರಿಶ್ರಮ ಪಡ್ಲಿಕ್ಕೆ ಜನ ಮುಂದ್ ಬರ್ಬೇಕಷ್ಟೇ. ಈಗ ಮುಂದ್ ಬರ್ಬೇಕು, ಅವ್ರ ಮುಂದ್ ಬಂದ್ರ ಅವ್ರ ಜಮೀನ್ ಉಳಿತೇವ್ ನೋಡಿ ಸರ್. ಹೌದೌದೌದು, ಮುಂದ್ ಬರದಿದ್ರ ಉಳಿದ ಇದು ಈಗಿನ ಮಳೆ ಈಗಿನ ಬೆಳೆ ನೋಡಕತ್ತಿದ್ರ ಖರ್ಚು ಟ್ಯಾಲಿ ಹೋಗಲ್ ಸರ್. ಕಂಟ್ರಿ ಬಿಡ್ತಾರ 70,000 ರೂಪಾಯಿ ಕಷ್ಟ ಇರ್ತ, 20,000 ರೂಪಾಯಿ ಬಟ್ಟಿ ಬರ್ತಾವ. ಹೌದು, ಈ ಟೈಪ್ ಬೆಳೆ ಆದತ್ನಾಗ ಮಳೆನೂ ಕೈ ಕೊಡಕತ್ತೇವ, ಬೆಳೆನೂ ಕೈ ಕೊಡ್ತಾವ. ಅದಕ್ಕೆ ಮಾಡ್ಬೇಕ್ರಿ ಸ್ವಲ್ಪ ನಾವ ಸ್ವಲ್ಪ ಹತೋಟಿ ಒಳಗೆ ತಲಿಬೇಕು. ಹೌದೌದು, ಒಳ್ಳೇದು. ನಾಗೇಶ್ ಅವ್ರೆ, ನಿಮ್ಮ ಅನುಭವ ಹಂಚ್ಕೊಂಡ್ರೆ, ನಿಮ್ಮ ಹಾಗೆ ಇತರ ರೈತರು ಈ ಜೈವಿಕ ಕೀಟನಾಶಕ ಶಿಲೀಂಧ್ರನಾಶಕಗಳನ್ನ ಮತ್ತು ಜೈವಿಕ ಗೊಬ್ಬರಗಳನ್ನ ಹೇರಳವಾಗಿ ಬಳಸಿ ರಾಸಾಯನಿಕ ಮುಕ್ತವಾದಂತ ರಾಸಾಯನಿಕ ಬಳಸಲಾರದೆ ಕೃಷಿಯನ್ನ ಮಾಡ್ತಾ ಬಂದ್ರೆ ಖಂಡಿತ ಭೂಮಿ ಫಲವತ್ತತೆನು ಜಾಸ್ತಿ ಆಗತ್ತ, ಜೊತೆಗೆ ಖರ್ಚು ಕಡಿಮೆ ಆಗತ್ತೆ. ಮುಂದಿನ ದಿನಮಾನಗಳಲ್ಲಿ ಯಾವುದೇ ಒಂದು ರೋಗ ಬಾಧೆಗೆ ಬೆಳೆಗಳು ತುತ್ತಾಗೋದಿಲ್ಲ, ಕೀಟ ಮತ್ತು ರೋಗ ಬಾಧೆಗೆ ರೈತರಿಗೆ ಸಾಕಷ್ಟು ಇದರಿಂದ ಒಂದು ಅನುಕೂಲತೆಗಳಿದಾವೆ. ನಿಮ್ಮ ಹಾಗೆ ರೈತರು ನೋಡಿ, ಇತ್ತೀಚೆಗೆ ಸಾಕಷ್ಟು ಮಾರುಕಟ್ಟೆಯಲ್ಲಿ ಸಾವಯವ ವಸ್ತುಗಳು ಸಿಗ್ತಾ ಇದ್ದಾವೆ. ಸಾವಯವ ಕೆಲವೊಂದು ವಸ್ತುಗಳನ್ನ ಖರೀದಿ ಮಾಡಿ ಹಾಕ್ಲಿ, ಆದ್ರೆ ರೈತರು ಕೆಲವೊಂದು ಸಾವಯವ ವಸ್ತುಗಳನ್ನ ಮನೆಯಲ್ಲೇ ಸಿದ್ಧ ಮಾಡ್ಕೊಳ್ತಕ್ಕಂತ ಒಂದು ತಂತ್ರಜ್ಞಾನ ಬಂದಿದ್ದಾವೆ, ವಿಜ್ಞಾನಿಗಳು ನೀಡ್ತಾ ಇದ್ದಾರೆ. ಇಂತಹ ತಂತ್ರಜ್ಞಾನವನ್ನ ಬಳಸಿ ರೈತರು ಮನೆಯಲ್ಲೇ ಉತ್ಪಾದನೆಯನ್ನ ಮಾಡಿ ಬಳಸಿದ್ರೆ ಇನ್ನೂ ರೈತರು ಉಳಿತಾಯವನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ನಾಗೇಶ್ ಅವರೇ, ನಿಮ್ಮ ವಿಚಾರ ಹಂಚಿಕೊಂಡದಕ್ಕೆ ರೈತರ ಪರವಾಗಿ ಧನ್ಯವಾದಗಳು ತಮಗೆ. ನಮಸ್ಕಾರ ಸರ್. ಇದುವರೆಗೆ ಕಡಿವಾಳ ಗ್ರಾಮದ ರೈತರಾದ ನಾಗೇಶ್ ರೋನದ್ ಅವರ ಸಾವಯವ ಕೃಷಿ ಅನುಭವಗಳನ್ನು ಕೇಳಿದ್ರಿ. ರಾಜ್ಯ ಮಟ್ಟದ ಖಾದಿ ಮತ್ತು ಗ್ರಾಮೋದ್ಯೋಗ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳ ಖಾದಿ ಉತ್ಸವ 2022 ಇದೇ ದಿನಾಂಕ 20/10/2022 3/11/2022 ವೀರಶೈವ ಕಲ್ಯಾಣ ಮಂಟಪ ಬಸವೇಶ್ವರ ರಸ್ತೆ ರಾಯಚೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಪ್ರದರ್ಶನದಲ್ಲಿ ವೈವಿಧ್ಯಮಯ ಖಾದಿ ಮತ್ತು ಗ್ರಾಮೋದ್ಯೋಗ ಉತ್ಪನ್ನಗಳು, ಖಾದಿ, ರೇಷ್ಮೆ, ಪಾಲಿ ವಸ್ತ್ರ ಮತ್ತು ಜೀನ್ಸ್ ಬಟ್ಟೆಗಳ ಆಕರ್ಷಕ ಬಣ್ಣಗಳ ಹಾಗೂ ವಿನ್ಯಾಸಗಳಿಂದ ತಯಾರಿಸಿದ ಸಿದ್ಧ ಉಡುಪುಗಳು, ಗೃಹೋಪಯೋಗಿ ಸಾಮಗ್ರಿಗಳು, ಅಲಂಕಾರಿಕ ಕರಕುಶಲ ವಸ್ತುಗಳು, ಮಸಾಲೆ ಪುಡಿ, ಹಪ್ಪಳ, ಉಪ್ಪಿನಕಾಯಿ, ಅಗರಬತ್ತಿ ಹಾಗೂ ಅನೇಕ ಬಗೆಯ ವಸ್ತುಗಳು ಮಾರಾಟದಲ್ಲಿ ಲಭ್ಯ. ಇಂದೇ ಈ ಪ್ರದರ್ಶನಕ್ಕೆ ಭೇಟಿ ಕೊಟ್ಟು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಪ್ರಾಯೋಜಕರು ರಾಜ್ಯ ಮಟ್ಟದ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ. ಆಶ್ವಯುಜ ಕಾರ್ತೀಕ ಮಾಸ ಶರದ್ ಋತು, ಸೆಪ್ಟೆಂಬರ್ ನವೆಂಬರ್ ಮಧ್ಯೆ ಚುಮು ಚುಮು ಚಳಿ ಜೊತೆಗೆ ತುಂತುರು ಮಳೆ. ಹಳೆಯ ಅಕ್ಕಿ, ಗೋಧಿ, ಹೆಸರು ಬೇಳೆ, ಜೇನುತುಪ್ಪ, ನೆಲ್ಲಿಕಾಯಿ, ಪಡವಲಕಾಯಿ, ಸಿಹಿ ಕಹಿ ತರಕಾರಿ, ತಂಪಾದ ಪಾನೀಯ ಸೇವನೆ ಅಗತ್ಯ. ಕರಿದ ಪದಾರ್ಥಗಳು ಬೇಡವೇ ಬೇಡ. ಅತಿಯಾದ ಮೊಸರು, ಊಟ, ಹಗಲು ನಿದ್ದೆ ವರ್ಜ್ಯ. ಉತ್ತಮ ಆಹಾರ ಪದ್ಧತಿ ಶರದ್ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಇವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಹತ್ತಿ ಹೈಬ್ರಿಡ್ 44 ಕ್ವಿಂಟಾಲ್ ಕನಿಷ್ಠ 7,600 ರೂಪಾಯಿಯಿಂದ ಗರಿಷ್ಠ 8,900 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗ್ರಿ 3,679 ರೂಪಾಯಿಗಳಿಂದ 5,099 ರೂಪಾಯಿಗಳು. ಈರುಳ್ಳಿ 410 2,800 ರೂಪಾಯಿಗಳು. ಭತ್ತ ರಾಜಹಂಸ 1,580 1,703 ರೂಪಾಯಿಗಳು. ಭತ್ತ ಸೋನಮಸೂರಿ 1,487 2,099 ರೂಪಾಯಿಗಳು. ತೊಗರಿ ಕೆಂಪು 4,089 ರೂಪಾಯಿಗಳು. ಈಗ ಕೇಳೋಣ ಕೃಷಿ ಉತ್ಪನ್ನ ಮಾರುಕಟ್ಟೆ ಲಿಂಗ್ ಸುಗುರು ಇವರು ಕಳಿಸಿರುವ ಪೇಟೆ ಧಾರಣೆಯನ್ನ. ಎಳ್ಳು ಬಿಳಿ ಕನಿಷ್ಠ 11,840 ರೂಪಾಯಿಗಳು ಕನಿಷ್ಠ ಹಾಗೂ ಗರಿಷ್ಠ. ಸೂರ್ಯಕಾಂತಿ ಸೂರ್ಯಪಾನ 6,100 ರೂಪಾಯಿಗಳು. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಿಂಧನೂರು ಇವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಭತ್ತ ಹಳೆ ಸೋನ ಮಸೂರಿ ಕ್ವಿಂಟಾಲ್ ಕನಿಷ್ಠ 2,370 ಗರಿಷ್ಠ 2,850 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಲಿಂಗ್ಸುಗುರು ಹಾಗೂ ಸಿಂಧನೂರು ಇವರು ಕಳಿಸಿರುವ ಪೇಟೆ ಧಾರಣೆಯನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳೋಣ ಶೇಂಗಾ ಬೆಳೆಯಲ್ಲಿ ಇಳುವರಿ ಹೆಚ್ಚಿಸುವ ಕ್ರಮಗಳು ಕುರಿತು ಬೇಸಾಯ ತಜ್ಞರಾದ ಡಾ ಶ್ಯಾಮರಾವ್ ಕುಲಕರ್ಣಿ ಅವರೊಡನೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಶೇಂಗಾ ಒಂದು ಬೆಳೆಯನ್ನು ರೈತರು ಪ್ರತಿ ವರ್ಷ ಹಾಕೋದುಂಟು. ಇದನ್ನು ಮಳೆಗಾಲದಲ್ಲಿ ಬೆಳೀತಾರೆ ಮತ್ತು ಬೇಸಿಗೆ ಶೇಂಗಾವಾಗಿ ಬೆಳೆದುಂಟು. ರಾಯಚೂರು ಜಿಲ್ಲೆಯಲ್ಲಿ ಲಿಂಗ್ಸೂರು ಭಾಗದಲ್ಲೆಲ್ಲ ರೈತರು ನವಂಬರ್ ಡಿಸೆಂಬರ್ನಲ್ಲಿ ಈ ಶೇಂಗಾ ಬಿತ್ತನೆಯನ್ನು ಪ್ರಾರಂಭ ಮಾಡ್ತಿರ್ತಾರೆ. ಶೇಂಗಾದಲ್ಲಿ ಇತ್ತೀಚೆಗೆ ಇಳುವರಿ ಸಾಕಷ್ಟು ಕಡಿಮೆ ಆಗಿದೆ ಅಂತಕ್ಕಂಥ ವಿಚಾರ ರೈತರು ಹೇಳೋದುಂಟು. ಜೊತೆಗೆ ಶೇಂಗಾದ ಕ್ಷೇತ್ರವೂ ಸಹ ಸಾಕಷ್ಟು ಕಡಿಮೆ ಆಗಿದೆ, ಇಳುವರಿ ಬರ್ತಾ ಇಲ್ಲ, ಲಾಭ ಬರ್ತಾ ಇಲ್ಲ ಅಂತಕ್ಕಂಥ ವಿಚಾರ ಹೇಳೋದುಂಟು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಶೇಂಗಾದಲ್ಲಿ ಇಳುವರಿಯನ್ನು ಹೆಚ್ಚಿಸಬೇಕಾದ್ರೆ ರೈತರು ಏನು ಒಂದು ಮುನ್ನೆಚ್ಚರಿಕೆಯನ್ನು ತಗೋಬೇಕು, ಯಾವ ರೀತಿ ಬೇಸಾಯ ಕ್ರಮಗಳನ್ನು ಮಾಡೋದ್ರಿಂದ ಶೇಂಗಾದಲ್ಲಿ ಇಳುವರಿಯನ್ನು ಹೆಚ್ಚಿಸಿ ಅಧಿಕ ಲಾಭವನ್ನು ಪಡಿಬೋದು ಅಂತಕ್ಕಂಥ ಒಂದು ವಿಚಾರವಾಗಿ ರೈತರಿಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಲಿಂಗ್ಸೂರು ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದ ಬೇಸಾಯ ತಜ್ಞರಾದಂಥ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರು ಬನ್ನಿ, ಅವರಿಂದ ಮಾಹಿತಿಯನ್ನು ಕೇಳೋಣಂತ. ರೈತ ಬಾಂಧವರಿಗೆ ನಮಸ್ಕಾರಗಳು. ಸಾಮಾನ್ಯವಾಗಿ ರಾಯಚೂರು ಜಿಲ್ಲೆಯ ಲಿಂಗ್ಸೂರು ಮತ್ತು ದೇವದುರ್ಗ ತಾಲೂಕಲ್ಲಿ ಈ ಶೇಂಗಾವನ್ನು ಬೇಸಿಗೆ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಅಂದರೆ ಈ ಕೃಷ್ಣಾ ಮತ್ತು ತುಂಗಭದ್ರ ಅಚ್ಚುಕಟ್ಟು ಪ್ರದೇಶದಲ್ಲಿ ಸಾಮಾನ್ಯವಾಗಿ ರೈತರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲೇ ಈಗ ಬಿತ್ತನೆ ಪ್ರಾರಂಭ ಮಾಡ್ತಿದ್ದಾರೆ. ಯಾಕಂದರೆ ಶೇಂಗಾಕ್ಕೆ ಕೊನೆಯ ಹಂತದಲ್ಲಿ ಈ ನೀರು ಸಿಗುವುದಿಲ್ಲ ಅಂತ ಒಂದು ಎಚ್ಚರಿಕೆಯಿಂದ ಏನು ಮಾಡ್ತಾಯಿದ್ದಾರೆ, ರೈತರು ಬೇಗನೆ ಬಿತ್ತಾ ಇದ್ದಾರೆ. ಇದರಿಂದ ಈ ಶೇಂಗಾದಲ್ಲಿ ಸಾಕಷ್ಟು ಇಳುವರಿ ಕಡಿಮೆ ಆಗ್ತಾ ಬಂದಿದೆ. ಯಾಕಂದರೆ ಈ ಶೇಂಗಾ ಒಂದು ಹೂ ಆಡುವಂಥದ್ದಲ್ಲಿ ಚಳಿಗೆ ಕೊನೆಸಾಗ ಇದು ಆಗೋದ್ರಿಂದ ಏನಾಗಿದೆ, ಇಳುವರಿ ಮಟ್ಟ ಕಡಿಮೆ ಆಗ್ತಾಯಿದ್ದಾರೆ. ಅದಕ್ಕೆ ರೈತ ಬಾಂಧವರು ಆದಷ್ಟು ಈ ಶೇಂಗಾವನ್ನು ಬಿತ್ತುವ ಸಮಯ ಆಯ್ಕೆ ಮಾಡೋ ಬಹಳಷ್ಟು ಒಂದು ಮಹತ್ವವಾಗಿದೆ. ಅದಕ್ಕೆ ಆದಷ್ಟು ರೈತರು ಈ ಚಳಿ ಮುಗಿದ ನಂತರ ಅಂದರೆ ನವಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ ಕೊನೆ ಎರಡನೇ ಒಂದು ಪಾಕ್ಷಿಕದಲ್ಲಿ ಶೇಂಗಾವನ್ನು ಬಿತ್ತೋದ್ರಿಂದ ಒಂದು ಶೇಂಗಾ ಒಂದು ಕಾಯಿ ಅಥವಾ ಹೂ ಕಾಯಿ ಆಗುವಂಥದ್ದಲ್ಲಿ ಬಿಸಿಲು ಹೆಚ್ಚಿಗಿರೋದ್ರಿಂದ ಶೇಂಗಾ ಮಾಗಲು ಚೆನ್ನಾಗಾಗ್ತದೆ ಮತ್ತು ಇಳುವರಿ ಮಟ್ಟ ಚೆನ್ನಾಗಾಗ್ತದೆ ಮತ್ತು ಎಣ್ಣೆ ಅಂಶ ಕೂಡ ಈ ನಾವು ಹೆಚ್ಚಿನವಾಗಿ ನಿರೀಕ್ಷಿಸ್ಬೋದು. ಇಲ್ಲಿ ಸಾಮಾನ್ಯವಾಗಿ ನಾವು ಈ ಶೇಂಗಾ ಇಳುವರಿ ಹೆಚ್ಚಿಸಲು ಹಲವಾರು ಕಾರಣಗಳಿವೆ. ಅದರ ಬಗ್ಗೆ ರೈತ ಬಾಂಧವರು ಬಹಳಷ್ಟು ಗಮನ ಹರಿಸಬೇಕಾಗ್ತದೆ. ಕೇವಲ ಬೀಜ ತಂದು ಹಾಕೋದು ಅಷ್ಟೇ ಅಲ್ಲ, ಬೀಜದಿಂದ ನಾವು ಕಟಾವು ಮಾಡುವವರಿಗೆ ಹಲವಾರು ತಾಂತ್ರಿಕತೆಗಳಿವೆ. ಅದಕ್ಕೆ ರೈತ ಬಾಂಧವರು ಅದನ್ನು ನಾವು ತಿಳಿದುಕೊಂಡು ಹೆಚ್ಚಿನ ಇಳುವರಿ ಪಡೆದು ಲಾಭ ಗಳಿಸಬೇಕು. ಈಗ ಪ್ರಮುಖವಾಗಿ ನೋಡಿ ನಾ ಈಗಾಗಲೇ ಬಿತ್ತನೆ ಒಂದು ಬಿತ್ತನೆ ಸಮಯ ಇಂಪಾರ್ಟೆಂಟು, ಆದಷ್ಟು ಡಿಸೆಂಬರ್ ಅಂದರೆ ಎರಡನೇ ಪಾಕ್ಷಿಕದಲ್ಲಿ ಶೇಂಗಾವನ್ನು ಬಿತ್ತರಿ. ಆಮೇಲೆ ಹಲವಾರು ತಳಿಗಳು ಕೂಡ ಈಗ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ರಾಯಚೂರು ಬಿಡುಗಡೆಗೊಳಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈಗ 8808 ಇದೆ, JL24 ಇದೆ, ಆಮೇಲೆ ಈಗ TM2 ಅಂತ ಹಲವಾರು ವರ್ಷಗಳಿಂದ ರೈತರು ಇದನ್ನು ಬೆಳೀತಾ ಇದ್ದಾರೆ. ಇತ್ತೀಚಿಗೆ K9 ಕೂಡ ಹೋದ ವರ್ಷ ರೈತರು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಪ್ರಾತ್ಯಕ್ಷಿತೆ ಕೂಡ ಮಾಡಿದೆ ದೇವದೂರು ತಾಲೂಕು ಮತ್ತು ಲಿಂಗ್ಸೂರು ತಾಲೂಕಲ್ಲಿ. ಅದು ಕೂಡ ಒಂದು ಒಳ್ಳೆಯ ಇಳುವರಿ ಕೊಟ್ಟಿದೆ. ಅದಕ್ಕಾದ ರೈತ ಬಾಂಧವರು ಈ ಒಂದು ತಳಿಗಳನ್ನ ಆಯ್ಕೆ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಮುಂಜಾಗ್ರತೆ ವಹಿಸ್ಕೊಂಡು ಆಯ್ಕೆ ಮಾಡಬೇಕು. ಮತ್ತು ಈಗ ನಾವು ಭೂಮಿಗೆ ಪೋಷಕಾಂಶ ಒದಗಿಸುತ್ತೆ. ಯಾಕಂದ್ರೆ ಶೇಂಗಾ ಒಂದು ಹೆಚ್ಚಿನ ಎಣ್ಣೆಂಶ ಹೊಂದಿರುವಂತಹ ಬೆಳೆ ಆಗಿದ್ರಿಂದ ಹೆಚ್ಚಿನ ಪೋಷಕಾಂಶಗಳನ್ನು ಭೂಮಿಯಿಂದ ಹಿರ್ಕೋತದೆ. ಅದಕ್ಕೆ ಮುಂಜಾಗ್ರತವಾಗಿ ನಾವು ಕೆಲವೊಂದು ಪೋಷಕಾಂಶಗಳು ಕೂಡ ಒದಗಿಸೋದು ಕೂಡ ಹೆಚ್ಚಿನ ಗಮನ ಹರಿಸಬೇಕು. ಅದಕ್ಕೆ ಸಾಕಷ್ಟು ತಿಪ್ಪೆ ಗೊಬ್ಬರವನ್ನು ಹಾಕಬೇಕು. ಒಂದು ಎಕರೆ 4-5 ಟನ್ ನಾವು ತಿಪ್ಪೆ ಗೊಬ್ಬರವನ್ನು ಹಾಕಬೇಕು. ಮತ್ತು ಈಗ ಅದ ನಂತರ ನಾವು ಬೇಕಾದಂತ ಇತರೆ ಪೋಷಕಾಂಶಗಳಾದ ಸಾರಜನಕ, ರಂಜಕ, ಪೊಟ್ಯಾಶು ಒದಗಿಸಬೇಕು. ಅಂದರೆ ಒಂದು ಎಕರೆಗೆ ನಾವು ನೀರಾವರಿ ಆಶ್ರಯದಲ್ಲಿದ್ದಾಗ ಒಂದು ಎಕರೆಗೆ 2 ಚೀಲ 12-32-16 ಗೊಬ್ಬರವನ್ನು ಉಪಯೋಗಿಸಬೇಕು. ಬಹಳಷ್ಟು ರೈತರ ಜೊತೆ ನಾವು ಚರ್ಚೆ ಮಾಡಿದಾಗ ರೈತರು ಈ ಪೊಟ್ಯಾಶ್ ಗೊಬ್ಬರ ಯಾರೂ ಉಪಯೋಗ ಮಾಡ್ತಾ ಇಲ್ಲ. ಇದರಿಂದ ಶೇಂಗಾ ಎಲೆಗಳ ತುದಿಯ ಕೆಂಪಾಗಿ ಇಳುವರಿ ಮಟ್ಟ ಕಡಿಮೆ ಆಗ್ತದೆ. ಕೃಷಿ ವಿಶ್ವವಿದ್ಯಾಲಯ ಸಂಶೋಧನೆ ಕೂಡ ಮಾಡಿದೆ, ಈ ಒಂದು ಪೊಟ್ಯಾಶ್ ಗೊಬ್ಬರವನ್ನು ಕಡ್ಡಾಯವಾಗಿ ಬಳಕೆ ಮಾಡಬೇಕು. ಈಗ ರೈತರು ಏನು ಮಾಡ್ತಾರೆ, 20-20-15-15 ಹಾಕ್ಬಿಡ್ತಾರೆ, ಅದರಲ್ಲಿ ಪೊಟ್ಯಾಶ್ ಗೊಬ್ಬರ ಇರೋದಿಲ್ಲ. ಮತ್ತು 10-26 ಅಷ್ಟೇ ಹಾಕ್ಬಿಡ್ತಾರೆ. ಕೆಲವು ರೈತರು ಕೇವಲ DAP ಅಷ್ಟೇ ಹಾಕ್ತಾರೆ. ಈ ರೀತಿ ಕೊಟ್ಟಾಗ ಏನಾಗ್ತದೆ, ಪೊಟ್ಯಾಶ್ ಗೊಬ್ಬರ ಅದರಲ್ಲಿ ಇರೋದಿಲ್ಲ. ಅದಕ್ಕೆ ಎಲೆ ತುದಿಯೆಲ್ಲ ಕೆಂಪಾಗಿ ಇಳುವರಿ ಕಡಿಮೆ ಆಗ್ತದೆ. ಅದಕ್ಕೆ ಆದಷ್ಟು ಈ ಒಂದು ಎಣ್ಣೆಕಾಳುಗಳ ಬೆಳೆಗಳಿಗೆ ಯಾವುದೇ ಆಗಲಿ, ಶೇಂಗಾ ಆಗಲಿ, ಸೂರ್ಯಕಾಂತಿ ಆಗಲಿ, ಅದಕ್ಕೆ ನಾವು ಆದಷ್ಟು 12-32-16 ಗೊಬ್ಬರವನ್ನು ಕೊಡೋದು ಭಾಳ ಒಳ್ಳೆಯದು. ಈ ಶೇಂಗಾಕ್ಕಂದರೆ ಒಂದು ಎಕರೆಗೆ 2 ಚೀಲ 12-32-16 ಗೊಬ್ಬರವನ್ನು ಕೊಡಬೇಕು. ಅದ್ರ ಜೊತೆಗೆ ಏನು ಮಾಡೋಕ್ಕಪ್ಪ ಅಂತಂದರೆ, ನಾವು ಸತಿವಿನ ಸಲ್ಫೇಟ್ ಅಂತ ಸಿಗ್ತದೆ, ಈಗ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತದೆ ಸಬ್ಸಿಡಿ ರೂಪದಲ್ಲಿ, ಮತ್ತು ಹೊರಗಡೆ ಮಾರುಕಟ್ಟೆಯಲ್ಲೂ ಕೂಡ ಸಿಗ್ತದೆ. ಅದೊಂದು ಎಕರೆಗೆ ಒಂದು 10 ಕಿಲೋಗ್ರಾಂ ನಾವು ಈ ಸತಿವಿನ ಸಲ್ಫೇಟನ್ನು ನಾವು ಬಿತ್ತುವಾಗ ಕೊಡಬೇಕು. ಮತ್ತು ಈಗ ಸಾಕಷ್ಟು ನಾವು ನೋಡಿದ್ದೇವೆ ಶೇಂಗಾದಲ್ಲಿ ಹಳದಿ ಆಗಿಬಿಟ್ಟಿರ್ತದೆ ಸಂಪೂರ್ಣವಾಗಿ, ಅಂತ ಅಲ್ಲಿ ಒಂದು ಕಬ್ಬಿಣ ಅಂಶ ಕಡಿಮೆ ಇರ್ತದೆ. ಅದಕ್ಕೆ ನಾವು ಕಬ್ಬಿಣ ಸಲ್ಫೇಟ್ ಅನ್ನು ಸಿಗ್ತದೆ, ಅದು ಕೂಡ ಒಂದು ಎಕರೆಗೆ 10 ಕಿಲೋಗ್ರಾಂ ಕಬ್ಬಿಣ ಸಲ್ಫೇಟ್ ಕೊಡಬೇಕು. ಮತ್ತು ಮುಖ್ಯವಾಗಿ ಅಂತಂದರೆ ಶೇಂಗಾದಲ್ಲಿ ಅಂದರೆ ಜಿಪ್ಸಮ್ ಬಳಕೆ. ಈಗೇನಾಗಿದೆ, ಸಾಕಷ್ಟು ಈ ಹೆಚ್ಚಿಗೆ ಹೆಚ್ಚಿಗೆ ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ಭೂಮಿ ಗಟ್ಟಿ ಆಗಿಬಿಟ್ಟಿದೆ. ಅದಕ್ಕೆ ನಾವು ಈ ಜಿಪ್ಸಮ್ ಅನ್ನು ಕೊಡೋದ್ರಿಂದ ಒಂದು ಎಕರೆಗೆ ಒಂದು 200 ಕಿಲೋಗ್ರಾಂ ಅಂದರೆ 4 ಚೀಲದಷ್ಟು ನಾವು ಈ ಜಿಪ್ಸಮ್ ಅನ್ನು ಕೊಡೋದ್ರಿಂದ ಏನಾಗ್ತದೆ, ಈ ಭೂಮಿ ಮೆತ್ತಗಾಗ್ತದೆ, ಮೆತ್ತಗಾಗಿ ಈ ಕೊಂಡಿಗಳನ್ನು ಸರಿಯಾಗಿ ಇಳಿಯಲು ಅನುಕೂಲ ಆಗ್ತದೆ. ಕೊಂಡಿ ಸರಿಯಾಗಿ ನಾವು ಭೂಮಿಯಲ್ಲಿ ಇಳಿಯೋದ್ರಿಂದ ಏನಾಗ್ತದೆ, ಕಾಯಿ ಕಟ್ಟಲು ಅನುಕೂಲ ಆಗ್ತದೆ. ಮತ್ತು ಈ ಜಿಪ್ಸಮ್ದು ಇನ್ನೊಂದು ಉಪಯೋಗಪ್ಪ ಅಂತಂದರೆ, ಈ ಅದರಲ್ಲಿ ಗಂಧಕ ಅಂಶ ಇರ್ತದೆ. ಗಂಧಕ ಅಂಶ ನಾವು ಭೂಮಿಗೆ ಕೊಡೋದ್ರಿಂದ ಏನಾಗ್ತದೆ, ಎಣ್ಣೆ ಅಂಶ ಹೆಚ್ಚಾಗಿ ಇಳುವರಿ ಮಟ್ಟ ಹೆಚ್ಚಾಗಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಹಾಗೆ ಈ ರಾಸಾಯನಿಕ ಗೊಬ್ಬರಗಳ ಜೊತೆಗೆ ನಾವು ಕೂಡ ಈ ಜೈವಿಕ ಗೊಬ್ಬರಗಳು ಕೂಡ ಬಹಳ ಮಹತ್ವದಾಗಿದೆ. ಯಾಕಂದರೆ ಈ ಒಂದು ಶೇಂಗಾ ಏನೋ ದ್ವಿದಳ ಧಾನ್ಯ ಆಗಿರ್ತದೆ, ತನ್ನ ಬೇರಿನಲ್ಲಿ ಏನಾಗಿರ್ತದೆ, ಗಂಟುಗಳನ್ನು ಮಾಡಿಕೊಂಡು ಅದರಲ್ಲಿ ಈ ಸಾರಜನಕ ಹೀರಲು ಅನುಕೂಲ ಮಾಡಿಕೊಡ್ತದೆ. ಅದಕ್ಕೆ ನಾವು ಈ ತಿಪ್ಪೆ ಗೊಬ್ಬರಗಳ ಪ್ರಮಾಣ ಕಡಿಮೆ ಆಗಿದ್ದರಿಂದ ಈ ರೈಜೋಬಿಯಂ ಜೈವಿಕ ಜೀವಾಣುಗಳ ಸಂಖ್ಯೆ ಕಡಿಮೆ ಆಗಿದೆ. ಅದಕ್ಕೋಸ್ಕರ ಮೇಲು ಗೊಬ್ಬರವಾಗಿ ಅಂದರೆ ರೈಜೋಬಿಯನ್ನು ಬೀಜೋಪಚಾರ ಮಾಡಿ ನಾವು ಕೊಡೋದ್ರಿಂದ ಸಾಕಷ್ಟು ಅನುಕೂಲ ಆಗ್ತದೆ. ಒಂದು ಎಕರೆಗೆ ಸಾಮಾನ್ಯವಾಗಿ ನಾವು 1 ಕಿಲೋಗ್ರಾಮ್ ಅಷ್ಟು ರೈಜೋಬಿಯಂ ನಾವು ಕೊಡಬೇಕಾಗ್ತದೆ ಬೀಜೋಪಚಾರವಾಗಿ. ಮೊದಲಿಗೆ ನಾವೆಲ್ಲ ನಾವು ಇದು ಯಾವ ರೀತಿಯಾಗಿ ರೈಜೋಬಿಯಂ ಬೀಜೋಪಚಾರ ಮಾಡೋಕ್ಕೂ ಸ್ವಲ್ಪ ರೈತರಿಗೆ ಕೂಡ ತಿಳ್ಕೊಬೇಕು. ಯಾಕಂದರೆ ಈ ರೈತ ಸಂಪರ್ಕ ಕೇಂದ್ರದಲ್ಲಿ ಅಥವಾ ಕೃಷಿ ವಿಶ್ವವಿದ್ಯಾಲಯ ಎಲ್ಲ ಅದ್ರ ಬಗ್ಗೆ ಭಾಳಷ್ಟು ಮಾಹಿತಿ ಕೊಟ್ಟಿರ್ತದೆ. ಆದರೂ ರೈತರು ಏನು ಮಾಡ್ತಾರೆ, ಇದೇನಪ್ಪ ಇದರಿಂದ ಏನು ಕೆಲಸ ಮಾಡೋದಿಲ್ಲ, ಇದರಿಂದ ನಮಗೆ ಇಳುವರಿ ಅಷ್ಟು ಹೆಚ್ಚಾಗೋದಿಲ್ಲ ಅಂತ ರೈತರ ಮನಸ್ಸಿನಲ್ಲಿ. ಅದಕ್ಕೆ ನಾವು ಈ ಬೀಜೋಪಚಾರ ಅದರ ಬಗ್ಗೆ ಮಹತ್ವ ತಿಳ್ಕೊಂಡಾಗ ಮಾತ್ರ ರೈತರು ಉಪಯೋಗ ಮಾಡಲು ಅನುಕೂಲ ಆಗ್ತದೆ. ಅದಕ್ಕೆ ರೈಜೋಬಿಯಂ ನಾವು ಪ್ರತಿಯೊಂದು ಎಕರೆ ಬೀಜಕ್ಕೆ ನಾವು 1 ಕಿಲೋಗ್ರಾಮ್ ಅಷ್ಟು ರೈಜೋಬಿಯಿಂದ ಬೀಜೋಪಚಾರ ಮಾಡಬೇಕು. ನಾವು ಮೊದಲು ಏನು ಮಾಡಬೇಕು, ಮನೆಯಲ್ಲಿ ತಂಬಿ ನೀರು ಇರ್ತದೆ, ಅದನ್ನು ತೊಗೊಂಡು ಕಾಯಿಸಬೇಕು. ಅದರಲ್ಲಿ ಸ್ವಲ್ಪ ಬೆಲ್ಲ ಹಾಕಬೇಕು. ಬೆಲ್ಲ ಹಾಕಿದಾಗ ಏನೋ ಆಣ್ ಆಗ್ತದೆ, ಅಂದರೆ ನಿಮಗೆ ದ್ರಾವಣ ಆಗ್ತಿಲ್ಲ, ಪಾನಕ ಟೈಪ್ ಪೂರ್ತಿ ಗಟ್ಟಿ ಕೂಡ ಆಗಬಾರ್ದು. ಅದನ್ನು ಏನು ಮಾಡಬೇಕು, ನಾವು ಆಣ ಆದಮೇಲೆ ಅದನ್ನು ಆರಿಸಬೇಕು. ಆರಿಸಿದ ನಂತರ ಏನು ನಾವೇನು ಒಂದು ಎಕರೆಗೆ ಬೀಜ ಬೇಕಾಗಿರ್ತಲ್ಲ, ಈ ರೈಜೋಬಿಯಂ ಬೇಕಾಗಿರ್ತಲ್ಲ, ಅದನ್ನು ಅದರಲ್ಲಿ ಸರಿಯಾಗಿ ಕಲಸಬೇಕು. ಸರಿಯಾಗಿ ಕಲಸಿದ ಮೇಲೆ ಏನು ಮಾಡಬೇಕು, ಆ ಬೀಜದ ಮೇಲೆ ನಾವು ಸರಿಯಾಗಿ ಲೇಪನ ಮಾಡಬೇಕು. ಲೇಪನ ಮಾಡಿ ನಾವು ಒಂದು 10-15 ನಿಮಿಷ ನೆರಳಲ್ಲಿ ಒಣಗಿಸ್ಬೇಕು. ನೆರಳಲ್ಲಿ ಒಣಗಿಸಿ ಬಿತ್ತನೆ ಮಾಡೋದ್ರಿಂದ ಈ ಸಾಕಷ್ಟು ಪ್ರಮಾಣದಲ್ಲಿ ಅದೇನು ಮಾಡ್ತದೆ, ಈ ಒಂದು ಸಾರಜನಕ ಗೊಬ್ಬರವನ್ನು ಒದಗಿಸಲು ಸಹಾಯ ಮಾಡ್ತದೆ. ಇದನ್ನು ನಾವು ಅದಕ್ಕೆಲ್ಲ ಹೇಳ್ತೇವೆ, ಈ ಶೇಂಗಾಕ್ಕಾಗಲಿ ತೊಗರಿಗಾಗಲಿ ಈ ಬೀಜೋಪಚಾರ ಮಾಡೋದ್ರಿಂದ ನಾವು ಎರಡನೇ ಮೇಲು ಗೊಬ್ಬರ ಅಂತೆಲ್ಲ ಮೇಲು ಗೊಬ್ಬರ ಕೊಡೋದು ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಈ ಜೀವಾಣುಗಳು ಆ ಬೇರಿನಲ್ಲಿ ಇರೋದರಿಂದ ಅವೇ ಬೆಳೆಗೆ ಸಾರಜನಕವನ್ನು ಒದಗಿಸ್ತವೆ. ಹಾಗೆ ರಂಜಕ ಕರಗಿಸುವ ಅಣುಜೀವಿ ಗೊಬ್ಬರ ಅಂತಿದೆ. ಇದೇ ಸಾಮಾನ್ಯವಾಗಿ ನಾವೆಲ್ಲ DAP ಗೊಬ್ಬರ ಹಾಕ್ತಾರೆ, ಗೊಬ್ಬರ ಹಾಕಿದ್ದೆಲ್ಲ ಸರಿಯಾಗಿ ಉಪಯೋಗ ಆಗೋದಿಲ್ಲ, ಅದು ಗಟ್ಟಿಯಾಗಿ ಕೊತ್ತುಬಿಟ್ಟಿರ್ತದೆ. ಅದನ್ನು ನಾವು ಕರಗಿಸಿ ಬೆಳೆಗೆ ಒದಗಿಸಬೇಕಾದ್ರೆ ಈ ರಂಜಕ ಕರಗಿಸುವ ಗೊಬ್ಬರವನ್ನು ನಾವು ಬೀಜೋಪಚಾರ ಮಾಡೋದಾಗಲಿ ಅಥವಾ ತಿಪ್ಪೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಹಾಕೋದ್ರಿಂದ ಹಾಕಿದಂಥ ಗೊಬ್ಬರವಾಗಲಿ ಅಥವಾ ಮಣ್ಣಲ್ಲಿ ಇರ್ತಕ್ಕಂಥ ಗೊಬ್ಬರವಾಗಲಿ ಬೆಳೆಗೆ ಸರಿಯಾಗಿ ಉಪಯೋಗ ಆಗ್ತದೆ. ಅದು ಕೂಡ ನಾವು ಒಂದು ಎಕರೆಗೆ ಒಂದು ಕೆಜಿಯಷ್ಟು ನಾವು ಈ ರಂಜಕ ಕರಗಿಸುವ ಗೊಬ್ಬರವನ್ನು ನಾವು ಕೊಡೋದ್ರಿಂದ ಸಾಕಷ್ಟು ಅನುಕೂಲತೆ ಪಡಿಬೋದು. ಇದೇ ರೀತಿಯಾಗಿ ನಾವು ಟ್ರೈಕೋಡೋಮಾ, ಈ ಟ್ರೈಕೋಡೋಮಾ ಅಂತಂದರೆ ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ, ಏನು ನಮ್ಮ ಸಸಿಗಳು ಸಾಯಿತು, ಇಲ್ಲ ಸಸಿಗಳು ಸಾಯಿತು ಅಂತ ಹೇಳ್ತಾರೆ. ಆ ಸಸಿಗಳು ಸಾಯಬಾರ್ದಪ್ಪ ಅಂತಂದರೆ ನಾವು ಪ್ರತಿಯೊಂದು KG ಬೀಜಕ್ಕೆ 4-5 ಗ್ರಾಮ್ ಈ ಟ್ರೈಕೋಡೋಮಾ ಬೀಜೋಪಚಾರ ಮಾಡೋದ್ರಿಂದ ಸಸಿಗಳು ಸಾಯೋದಿಲ್ಲ. ಆ ಬುಡ್ಸ್ ರೋಗ ಕೂಡ ಈ ಬೀಜೋಪಚಾರ ಮಾಡೋದ್ರಿಂದ ನಾವು ಕಡಿಮೆ ಮಾಡ್ಬೋದು. ಮತ್ತು ಇನ್ನೊಂದು ಮುಂಜಾಗ್ರತಾ ಕ್ರಮ ಅಂತಂದರೆ ಈಗ ಡಾಣೆ ಹುಳ ಅಂತಂತಾರೆ, ಈಗ ಈ ತಿಪ್ಪೆ ಗೊಬ್ಬರದಲ್ಲಿ ದಪ್ಪ ದಪ್ಪ ಹುಳ ಇರ್ತಲ್ಲ, ಅದಕ್ಕೆ ಅದು ಕೂಡ ಏನು ಮಾಡ್ತದೆ, ಈ ಬೇರುಗಳನ್ನ ಕಟ್ ಮಾಡಿ ಸಸಿಗಳು ಸಾಯ್ತೇವೆ. ಅದಕ್ಕೆ ನಾವೇನು ಮಾಡೋಕಪ್ಪ ಅಂತಂದರೆ ಈ ಬೇವಿನ ಹಿಂಡಿ ಗೊಬ್ಬರ, ಬೇವಿನ ಹಿಂಡಿ ಅಂತಾರಲ್ಲ, ಬೇವಿನ ಹಿಂಡಿ ಗೊಬ್ಬರ ಒಂದು ಎಕರೆಕ್ಕೆ ಒಂದು 2 ಕ್ವಿಂಟಲಷ್ಟು ನಾವು ಬೇವಿನ ಹಿಂಡಿ ಬೇವಿನ ಬೀಜದ ಪುಡಿ ಹಾಕೋದ್ರಿಂದ ಏನಾಗ್ತದೆ, ಈ ಒಂದು ಬೇರು ಕಡಿಯುವ ಕೀಟದಿಂದ ಕಡಿಮೆ ಮಾಡ್ಬೋದು. ಅದೇ ರೀತಿ ಈ ಶೇಂಗಾದಲ್ಲಿ ಬರ್ತಕ್ಕಂಥ ಈ ಕೊಳೆ ರೋಗ, ಬೇರು ಕೊಳೆ ರೋಗ ಅಂತಲ್ಲ, ಅದು ಕೂಡ ನಾವು ಬೇವಿನ ಬೀಜದ ಪುಡಿ ಹಾಕೋದ್ರಿಂದ ಕಡಿಮೆ ಮಾಡ್ಬೋದು. ಅದೇ ರೀತಿಯಾಗಿ ಶೇಂಗಾದಲ್ಲಿ ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ ಕಳೆ. ಈಗ ಮುಂಚಿತವಾಗಿ ನಾವು ಏನಾಗ್ತದೆ, ಶೇಂಗಾ ನಿಧಾನಗತಿಯಲ್ಲಿ ಬೆಳವಣಿಗೆ ಇರ್ತದೆ, ಅಂಥ ಸಮಯದಲ್ಲಿ ಕಳೆಗಳು ಬಹಳಷ್ಟು ಬರ್ತವೆ. ಅದಕ್ಕೆ ನಾವು ಮುಂಚಿತವಾಗಿ ನಾವು ಈ ಕಳೆನಾಶಕವನ್ನು ಬಳಕೆ ಮಾಡಿಕೊಡೋದ್ರಿಂದ ಸಾಕಷ್ಟು ಪ್ರಮಾಣದ ಕಳೆಗಳನ್ನು ಕಡಿಮೆ ಮಾಡ್ಬೋದು. ನಾವು ಬಿತ್ತಿದ ದಿನ ಅಥವಾ ಮರು ದಿವಸ ಏನು ಮಾಡೋಕಪ್ಪ ಅಂತಂದರೆ ಈ ಪೆಂಡಿಂಗ್ ಮಿತಲ್ ಅನ್ನು ಸಿಗ್ತದೆ, ಸ್ಟಾಂಪ್ ಅನ್ನು ಸಿಗ್ತದೆ, ಅದನ್ನು ನಾವು ಟ್ರ್ಯಾಕ್ಟರ್ಗೆ 2 ಎಮ್ ಎಲ್ ಹಾಕ್ಕೊಂಡು ಈ ಸಿಂಪಡಣೆ ಮಾಡಿದಾಗ ಏನಾಗ್ತದೆ, ಸಾಕಷ್ಟು ಕಳೆಗಳನ್ನು ಕಳೆಗಳನ್ನೇ ಹುಟ್ಟಲಾರ್ದಂಗೆ ನೋಡ್ಕೋಬೋದು. ಅಥವಾ ಇನ್ನೊಂದು ಇದೆ, ಅಲಾಕ್ಲೋರ್ ಅಂತ ಸಿಗ್ತದೆ ಮಾರುಕಟ್ಟೆಯಲ್ಲಿ, ಮೆಟಲಾ ಕ್ಲೋರ್ ಅಂತಿದೆ, ಅದು ಕೂಡ ನಾವು ಈ ಒಂದು ಸಿಂಪಡಣೆ ಮಾಡೋದ್ರಿಂದ ಈ ಬೀಜದ ಕಳೆ ಹುಟ್ಟಲಾರ್ದಂಗೆ ನೋಡ್ಕೋಬೋದು. ಇನ್ನೂ ಸಾಕಷ್ಟು ಈಗ ನಾವು ಬೀಜ ಒಂದು ತಿಂಗಳ ನಂತರ ಕೂಡ ಕೆಲವೊಂದು ಕಳೆಗಳು ಬರ್ತವೆ, ಅಂಥವು ಕೂಡ ನಾವು ಈ ಒಂದು ಕಿಜಲಪಾಪ್ ಇಟಾಲಿಯನ್ ಸಿಗ್ತದೆ, ಅದೊಂದು ಪ್ರತಿ ಲೀಟ್ರಿಗೆ 1.4 ML ಒಂದು ಹಾಕೋದ್ರಿಂದ ಅಂದರೆ ಮಾರ್ಕೆಟಲ್ಲಿ ತರಗಾ ಸೂಪರ್ ಅನ್ಸಿಗ್ತದೆ, ಅದನ್ನು ಬಳಕೆ ಮಾಡ್ಬೋದು. ಅಥವಾ ಪ್ರೊಪ್ರೆಜಿಕ್ ಆಪ್ ಅಂತ ಅಂತಿರ್ತದೆ, ಅದನ್ನು ಸೊಸೈಟಿ ಅನ್ಸಿಗ್ತದೆ, ಅದನ್ನು ಕೂಡ ನಾವು ಈ ಒಂದು ಬೆಳೆ 1 ತಿಂಗಳು ಅಂದರೆ ಕಳೆಗಳ ಎಲೆಗಳು 1-2 ಇದ್ದಾಗ ಸಿಂಪಡಣೆ ಮಾಡೋದ್ರಿಂದ ಸಾಕಷ್ಟು ಈ ಒಂದು ಕಳೆಗಳನ್ನು ನಿಯಂತ್ರಣ ಮಾಡ್ಬೋದು. ಈ ರೀತಿಯಾಗಿ ಅನೇಕ ನಾವು ಈ ಬೀಜೋಪಚಾರ ಮಾಡೋದ್ರಿಂದ, ಅದರ ಜೊತೆಗೆ ನಾವು ಜಿಪ್ಸಮ್ ಬಳಕೆ ಮತ್ತು ಈ ಸಮ ಪ್ರಮಾಣದಲ್ಲಿ ಪೋಷಕಾಂಶಗಳ ಬಳಕೆ ಮಾಡುವುದು ಮತ್ತು ಒಳ್ಳೆಯ ತಳಿಗಳನ್ನ ಆಯ್ಕೆ ಮಾಡೋದ್ರಿಂದ ಕನಿಷ್ಠ ನಾವು ಎಕರೆಗೆ ಒಂದು ನಾವು 10 ಕ್ವಿಂಟಲ್ ಅರೆ ನಾವು ಇಳುವರಿಯನ್ನು ಪಡಲಿಕ್ಕೆ ಸಾಧ್ಯ ಇದೆ. ಈ ಶೇಂಗಾವನ್ನು ಈ ಬುಡ್ಡಿಂಗ್ ಶೇಂಗಾ ಅಂತೀವಲ್ಲ, ಇದನ್ನು ನಾವು ಒಂದು 30 ಸೆಂಟಿಮೀಟರ್ ಸಾಲಿನ ಸಾಲಕ್ಕೆ 10 ಸೆಂಟಿಮೀಟರ್ ಸಸಿಗಳ ಸಸಿ ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಎಕರೆಗೆ 50-60 ಕೆಜಿ ಬೀಜ ಸಾಕಾಗ್ತದೆ. ಹಲವಾರು ರೈತರು ನಾವು ನೋಡಿದ್ದೇವೆ, ಒಂದು ಎಕರೆಗೆ ಸುಮಾರು 70-100 ಕೆಜಿವರೆಗೆ ಕೂಡ ರೈತರು ಬಳಕೆ ಮಾಡ್ತಾ ಇದ್ದಾರೆ. ಅಷ್ಟೊಂದು ಬೀಜ ಬೇಕಾಗೋದಿಲ್ಲ, ಯಾಕಂದರೆ ಈ ಶೇಂಗಾ ಮುಖ್ಯವಾಗಿ ಖರ್ಚಿಂದ ಅಂತಂದರೆ ಬೀಜ. ಆ ಬೀಜದನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಿದಾಗ ಬೇಸಾಯ ಖರ್ಚು ಹೆಚ್ಚಾಗ್ತದೆ. ಅದಕ್ಕೆ ರೈತ ಬಾಂಧವರು ಒಂದು ಎಕರೆಕ್ಕಂದು 50-60 ಕೆಜಿ ಒಳ್ಳೆಯ ಬೀಜಗಳನ್ನ ಆಯ್ಕೆ ಮಾಡಿಕೊಡ್ರಿ. ಯಾಕಂದರೆ ಯಾವುದೇ ಹೋದ ವರ್ಷ ಹಚ್ಚಿ ವರ್ಷದಂಥ ಬೀಜಗಳನ್ನು ಉಪಯೋಗ ಮಾಡಬಾರ್ದು. ಯಾಕಂದರೆ ಈ ಶೇಂಗಾ ಅಷ್ಟೊಂದು ಡಾರ್ಮನ್ಸಿ ಪೀರಿಯಡ್ ಅಂತಾರೆ, ಅದಕ್ಕೆ ಅಷ್ಟೊಂದು ನಾವು ಭಾಳ ದಿವಸ ಇಟ್ಟಾಗ ಅದು ಮೊಳಕೆ ಪ್ರಮಾಣ ಕಡಿಮೆ ಇರ್ತದೆ. ಅದಕ್ಕೆ ನಾವು ಮುಂಚಿತವಾಗಿ ನಾವು ಯಾವುದೇ ಶೇಂಗಾ ಬೀಜವನ್ನು ನಾವು ತಂದಾಗ ನಾವು ಮನೆಯಲ್ಲೇ ಸ್ವಲ್ಪ ಬೀಜ ಮೊಳಕೆ ಪ್ರಮಾಣವನ್ನು ಪರೀಕ್ಷೆ ಮಾಡಬೇಕು. ಯಾಕಂದರೆ ಭಾಳಷ್ಟು ಹೊಳೆದಿದ್ದಾಗ ಏನಾಗ್ತದೆ, ಮೊಳಕೆ ಪ್ರಮಾಣ ಕಡಿಮೆ ಆಗ್ತದೆ. ಅದಕ್ಕೆ ರೈತರು ಭಾಳ ಅಂಗಲಾಗಿದೆ, ಇಳುವರಿ ಕಡಿಮೆ ಆಗ್ತದೆ. ಅದಕ್ಕೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬೀಜವನ್ನು ಉಪಯೋಗ ಮಾಡಬೇಕು ಅಂತ ಒಂದು ವಿಚಾರದಲ್ಲಿ ಇರ್ತಾರೆ. ಆದಷ್ಟು ಒಳ್ಳೆಯ ಬೀಜಗಳು, ಫ್ರೆಶ್ ಬೀಜಗಳನ್ನು ಬಿತ್ತನೆಗೆ ಉಪಯೋಗಿಸಬೇಕು. ಇನ್ನು ನೀರಾವರಿಗೆ ಬಂದಾಗ ಆದಷ್ಟು ರೈತರಿಗೆ ನಮ್ಮ ಕೆನಲ್ ನೀರು ಬಳಕೆ ಮಾಡ್ತಾ ಇದ್ದಾರೆ, ನಮ್ಮ ಹತ್ರ ನೀರು ಹೆಚ್ಚಿಗಿದೆ ಅಂತ ಏನು ಮಾಡ್ತಾ ಇದ್ದಾರೆ, ಹಾಗೆ ಯಾವಾಗ ಸಿಗ್ತದೆ ಅವಾಗೆಲ್ಲ ನೀರನ್ನು ಬಿಡ್ತಾ ಇದ್ದಾರೆ. ಯಾಕಂದರೆ ಶೇಂಗಾ ಅಷ್ಟೊಂದು ನೀರನ್ನು ಬೇಕಾಗೋದಿಲ್ಲ. ನಾವೆಲ್ಲ ಮೊದಲೆಲ್ಲ ನೋಡಿದ್ದೇವೆ, ಈಗ ನೀರಾವರಿ ಬೆಳೀತಾ ಇದ್ದಾರೆ. ಮುಖ್ಯವಾಗಿ ಶೇಂಗಾ ಪ್ರಮುಖವಾಗಿ ಅಂತೇನೆಂದರೆ ಒಣ ಪ್ರದೇಶದ ಬೆಳೆ ಇದು. ಈಗ ಇತ್ತಿತ್ತಲಾಗಿ ಕೆನಲ್ ನೀರು ಅದು ಇದು ಬಂದಿದ್ದರಿಂದ ಹೆಚ್ಚಿನ ರೈತರು ಈ ನೀರಾವರಿ ಬೆಳೀತಾ ಇದ್ದಾರೆ. ಅದಕ್ಕೆ ಆದಷ್ಟು ನೀರನ್ನು ಮಿತವಾಗಿ ಬಳಕೆ ಮಾಡಬೇಕು. ಆದಷ್ಟು ನಾವೀಗ ಬಿತ್ತನೆ ಮಾಡುವಾಗ ಒಂದು ನೀರು ಹಾಯಿಸಿ ಬಿತ್ತನೆ ಮಾಡಿದ್ರೆ ಸಾಕು. ಆಮೇಲೆ ನೆಕ್ಸ್ಟ್ ಮತ್ತೆ ಹೂವು ಆಡುವ ಹಂತದಲ್ಲಿ ಒಂದು ನೀರನ್ನು ಕೊಡಬೇಕು. ಮತ್ತು ಕಾಯಿ ಆಗುವ ಹಂತದಲ್ಲಿ ನಾವು ಒಂದು 2 ಸಲ ನೀರು ಕೊಟ್ಟಾಗ, 3-4 ನೀರು ಕೊಟ್ಟಾಗ ಇದು ಅತ್ಯುತ್ತಮವಾಗಿ ಬೆಳೀತದೆ. ಆ ರೈತರು ನಾವು ಎಲ್ಲ ಕೇಳಿದ್ದು 8-10 ವರೆಗೆ ನೀರನ್ನು ಬಿಡ್ತಾ ಇದ್ದಾರೆ. ಆದ್ದರಿಂದ ಏನಾಗ್ತದೆ, ಭೂಮಿಯ ಫಲವತ್ತತೆ ಕೆಟ್ಟು ಬಿಡ್ತದೆ. ಮತ್ತು ಈ ಮಣ್ಣು ಏನಾಗ್ತದೆ, ಭಾಳಷ್ಟು ನಡು ಬಿರುಕು ಬಿಟ್ಟು ಅಥವಾ ಗಟ್ಟಿಯಾಗಿ ಏನಾಗ್ತದೆ, ಈ ಕೊಂಡಿಯನ್ನು ಇಳಿಲಿಕ್ಕೆ ಅನಾನುಕೂಲ ಆಗ್ತದೆ. ಕೊಂಡಿ ಇಳಿಲಿಲ್ಲ ಅಂತಂದರೆ ಏನಾಗ್ತದೆ, ಕಾಯಿಗಳು ಬರೋದಿಲ್ಲ. ಕಾಯಿಗಳು ಬರಲಿಲ್ಲ ಅಂತಂದರೆ ಇಳುವರಿ ಕಡಿಮೆ ಆಗ್ತದೆ. ಆದಷ್ಟು ರೈತರು ಈ ನೀರಾವರಿ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಪಡೆದುಕೊಂಡು ಮಿತವಾಗಿ ಬೆಳೆಸೋದ್ರಿಂದ ನಾವು ಹೆಚ್ಚಿನ ಇಳುವರಿಯಲ್ಲಿ ಪಡೆಯಬಹುದು. ಅಲ್ಲದೆ ಮತ್ತು ಕೀಟ ಮತ್ತು ರೋಗಗಳ ಬಾಧೆ ಕೂಡ ಕಡಿಮೆ ಮಾಡ್ಬೋದು. ಯಾಕಂದರೆ ಹೆಚ್ಚಿನ ನೀರು ಬೆಳವಣಿಗೆ ಆಗೋದ್ರಿಂದ ಏನಾಗ್ತದೆ, ಅಲ್ಲಿ ಕೀಟ ಮತ್ತು ರೋಗಗಳ ಬಾಧೆ ಹೆಚ್ಚಿಗೆ ಆಗಿಬಿಡ್ತದೆ. ಈ ಬೋರ್ಸ್ ರೋಗ ಆಗಲಿ, ಕೊಳೆ ರೋಗ ಆಗಲಿ, ಎಲೆ ಚುಕ್ಕ ರೋಗ ಆಗಲಿ ಹೆಚ್ಚಾಗಿಬಿಡ್ತದೆ. ಮತ್ತು ಈ ಕೀಟಗಳ ಹಾವಳಿ ಕೂಡ ಭಾಳಷ್ಟು ಆಗಿಬಿಡ್ತದೆ. ಯಾಕಂದರೆ ನಾವು ನೋಡಿದ್ದೇವೆ ಸುಳಿ ಪೂಚಿ, ಅಂಥ ಸಮಯದಲ್ಲಿ ಏನಾಗ್ತದೆ, ಇಳುವರಿ ಮಟ್ಟ ಕಡಿಮೆ ಆಗ್ತದೆ. ಅದಕ್ಕೆ ರೈತರು ಈ ನೀರಿನ ಸಮರ್ಥ ಬಳಕೆ ಮಾಡಿಕೊಂಡು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಇನ್ನೂ ಈ ಶೇಂಗಾದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಲಿಂಗಸೂರು ತಾಲೂಕಿನ ಈ ಒಂದು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಕ್ಕೆ ಭೇಟಿ ಕೊಡ್ರಿ. ಇಲ್ಲಪ್ಪ ಅಂದರೆ ನಮ್ಮ ನೇರವಾಗಿ ಫೋನಿನ ಮೂಲಕ ಕೂಡ ನಮಗೆ ನೀವು ಸಂಪರ್ಕಿಸಬಹುದು. ನಮ್ಮ ಫೋನ್ ಸಂಖ್ಯೆ 9449 2 7 1 0 ಈ ನಾವು ಕಚೇರಿ ಭೇಟಿ ಕೊಟ್ಟರೆ ಅಥವಾ ಈ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಕೂಡ ಈ ಶೇಂಗಾದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ಧನ್ಯವಾದಗಳು. ರೈತ ಬಾಂಧವರೇ, ಕೇಳಿದಿರಲ್ಲ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರು ಹೇಳಿದಂಥ ವಿಚಾರವನ್ನು. ಶೇಂಗಾ ಬೆಳೆಯುವಂಥ ರೈತರು, ವಿಶೇಷವಾಗಿ ದೇವದೂರು ತಾಲೂಕು ಮತ್ತು ಲಿಂಗಸೂರು ತಾಲೂಕಿನಲ್ಲಿ ರೈತರು ಈ ಒಂದು ಬೇಸಿಗೆ ಶೇಂಗಾ ಬೆಳೀತಾರೆ, ಆದರೆ ಮುಂಚಿತವಾಗಿ ಆಗಸ್ಟ್ ತಿಂಗಳಲ್ಲಿ ಬಿತ್ತನೆಯನ್ನು ಮಾಡ್ತಾರೆ. ಆಗಸ್ಟ್ ತಿಂಗಳಲ್ಲಿ ಬಿತ್ತನೆಯನ್ನು ಮಾಡೋದ್ರಿಂದ ಇಳುವರಿ ಕುಂಠಿತ ಆಗತ್ತಂತಕ್ಕಂಥ ವಿಚಾರ ಸಹಜವಾಗಿ ಸಂಶೋಧನೆ ಮುಖಾಂತರ ಗೊತ್ತಾಗಿದೆ. ಆದ್ದರಿಂದ ರೈತರು